ವಿಚಾರಗಳನ್ನು ಹಂಚಿಕೊಳ್ತಾರೆ. ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ, ಸನ್ಮಾನಕ್ಕೆ ಭಾಜನರಾಗಿರುವ ಚೇರಂಗಲದ ಮೂಲೆಮಜಲು ಗಣೇಶ್, ಎಂ ಬಾಡಗ ಗ್ರಾಮದ ಬಾರಿಯಂಡ ಸಂಜನ್ ಪೊನ್ನಪ್ಪ, ಮೈತಾಡಿಯ ಹೆಚ್ ಕೆ ಹನೀಫ್, ಗರಗಂದೂರಿನ ಕೆ ಎಸ್ ಮಂಜುನಾಥ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ರೇಡಿಯೋ ಮತ್ತು ಕೃಷಿ ಅವರ ಬದುಕಿನ ಕುರಿತಂತೆ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ಆಸಕ್ತಿದಾಯಕವಾದ ಸಂದರ್ಭ ಇದು. ಆಲಿಸ್ತಾ ಇರಿ. ಮೇಡಮ್ ನಮಸ್ಕಾರ. ನಮಸ್ತೆ. ತಾವು ಕೊಡಗಿಗೆ ಬಂದು ಎಷ್ಟು ವರ್ಷ ಆದಂಗಾಯಿತು? 2.5 ವರ್ಷ ಆಗಿದೆ. ಬೇರೆ ಜಿಲ್ಲೆಗಳಲ್ಲೂ ಕೆಲಸ ಮಾಡಿದ್ದೀರಿ ಅಲ್ವಾ? ಸುಮಾರು ಇದುವರೆಗೆ ನಾನು 13 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಇದು ನನ್ನ 14ನೇ ಪೋಸ್ಟಿಂಗ್. ಹಬ್ಬ, 14 ಜಿಲ್ಲೆ ದರ್ಶನ ಆದಂಗಾಯಿತು. 13 ಜಿಲ್ಲೆಗಳನ್ನು ಹೋಲಿಕೆ ಮಾಡಿಕೊಂಡಿದ್ರೆ ನಮ್ಮ ಕೊಡಗು ಏನನಿಸುತ್ತೆ? ಇದು ಒಂದು ವಿಭಿನ್ನವಾದ ಜಿಲ್ಲೆ, ಯಾಕಂದರೆ ಇಲ್ಲಿರುವ ಸಮಸ್ಯೆ, ಇಲ್ಲಿರುವ ಬೆಳೆ, ಇಲ್ಲಿರುವ ರೈತರ ಕಷ್ಟ ಮತ್ತು ಇವರ ವಿಚಾರ, ಇವರದ್ದು ಎಜುಕೇಷನ್ ಲೆವೆಲ್, ಇದೆಲ್ಲ ವಿಭಿನ್ನವಾಗಿದೆ. ಯಾಕಂದರೆ ನಮಗೆ ನಾವು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಹೀಗೆ ನಾವು ನೋಡಿದವಾಗ, ಕೊಡಗಿನಲ್ಲಿ ಬಂದವಾಗ ನಮಗೆ ಅನಿಸ್ತಾ ಇದೆ ಇದು ಬೇರೆದೇ ಇವ್ರದ್ದು ಭಿನ್ನವಾಗಿದೆ. ಇಲ್ಲಿ ನಾವು ಯಾವಾಗಾದರೂ ನಾವು ಕೃಷಿ ನೋಡಿದವಾಗ, ಕೃಷಿ ತುಂಬ ಸ್ಪೆಸಿಫಿಕ್, ಮಳೆಗಾಲ ನೋಡಿದವಾಗೂ ಇದು ಏರಿಯಾ ಸ್ಪೆಸಿಫಿಕ್ ಹೇಗಿದೆ, ಹಾಗೆ ನಮಗೆ ಇಲ್ಲಿ ಕ್ರಾಪ್ ಸ್ಪೆಸಿಫಿಕ್ ಮತ್ತು ಫಾರ್ಮರ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ ಆಯಿತು. ಕೃಷಿ ಇಲಾಖೆ ಭಾಳಷ್ಟು ಕೆಲಸ ಮಾಡ್ತಾ ಇದೆ. ಇತರೆ ಜಿಲ್ಲೆಗಳಿಗೆ ಹೋಲಿಕೆ ನೋಡಿದರೆ ಇಲ್ಲಿಯ ಒಂದು ನಿಮ್ಮ ಕೃಷಿ ಇಲಾಖೆಯ ಚಟುವಟಿಕೆಗಳೇ ಸ್ವಲ್ಪ ಭಿನ್ನವಾಗಿರ್ತಾವಲ್ವ? ಹೌದು ಸರ್. ಇದರಲ್ಲಿ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಹೇಳಬೇಕಂದ್ರೆ ಇಲ್ಲಿ ಭತ್ತ ಮೇಜರ್ ಕ್ರಾಪ್ ಇರೋದ್ರಿಂದ, ಮತ್ತು ಇದು ತುಂಬ ಕಡಿಮೆ, ಅದನ್ನು ಭತ್ತದಲ್ಲಿ ತುಂಬ ಏರಿಯಾನೂ ಕಡಿಮೆ ಇದೆ. ಹಾಗೆ ಅದು ಬಿಟ್ಟರೆ ಸ್ವಲ್ಪ ಕುಶಾಲನಗರ ಕಡೆಯಲ್ಲಿ ಒಂದು 2,000 ಹೆಕ್ಟರ್ ಅಷ್ಟು ಮುಸ್ಕಿನ ಜೋಳ ಬರುತ್ತೆ. ಹೊರತಾಗಿ ಎಲ್ಲ ಇಲ್ಲಿ ಕಾಫಿ ಮೇಜರ್ ಬೆಳೆ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ತರಕಾರಿಯ ಸ್ವಲ್ಪ ಮಟ್ಟಕ್ಕೆ ಹಾಕ್ತಾ ಇದ್ದಾರೆ. ಸೊ ಕೃಷಿಗೆ ಬಂದಾಗ ಅಗ್ರಿಕಲ್ಚರ್ ಎಸ್ ಸಚ್ ನಾನು ಒಂದೇ ತಗೊಂಡಿದ್ದಾವಾಗ ಇಲ್ಲಿ ನಮ್ಮ ಕಾರ್ಯಚಟುವಟಿಕೆ ತುಂಬ ಕಡಿಮೆ. ಆದರೆ ಕೃಷಿ ಇಲಾಖೆಗೆ ಈ ಪಿ ಎಂ ಕಿಸಾನ್ ಇರ್ಬೋದು, ಬೇರೆ ವಿವಿಧ ಇಲಾಖೆಗಳನ್ನು ಸಂಯೋಜನೆಯಲ್ಲಿ ಎಲ್ಲ ಇದ್ದವಾಗ, ಇವೆಲ್ಲ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಏನಂತೀವಿ, ಅವಾಗ ನಾವು ಒಂದು ಪಾರ್ಟ್ ಆಫ್ ಒಂದು ಫಾರ್ಮರ್. ಯಾಕಂದರೆ ರೈತ ಅಂದರೆ ಒಂದೊಂದು ಇಲಾಖೆಗೆ ಅವರು ಸೀಮಿತವಾಗಿರಲ್ಲ, ಅವರಿಗೆ ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇನ್ನು ಯಾವುದೇ ಈಗ ಈವನ್ MSP ಈಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್, ಎಲ್ಲ ಇಲಾಖೆಯದು ಅವ್ರದ್ದು ಅವರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಅವರಿಗೆ ಅವಶ್ಯಕತೆ ಇರುತ್ತೆ. ಅದಕ್ಕೆಲ್ಲ ನಾವು ಒಂದು ಬೆನ್ನೆಲುಬಾಗಿ ಕೃಷಿ ಇಲಾಖೆ ಒಂದು ಮದರ್ ಡಿಪಾರ್ಟ್ಮೆಂಟ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಇದುವರೆಗೆ ನಿಮ್ಮ ಜೊತೆಗೆ ಸಂದರ್ಶನ ಮಾಡಿ ಪ್ರಸಾರ ಮಾಡಿದ್ವಿ. ಕೃಷಿ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ. ಈಗ ಹಾಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಇಲಾಖೆಯ ಯೋಜನೆಗಳು ಏನೇನಿದಾವೆ ಅಂತ ಹೇಳ್ತೀರಿ? ಮೊಟ್ಟ ಮೊದಲಾಗಿ ಸರ್, ನಾನು ನಿಮಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀನಿ ಈ ದಿನದ ಈ ಪ್ರೋಗ್ರಾಮ್ ಮಾಡಿದ್ದು. ಇದು ಯಾಕಂದರೆ ತುಂಬ ವಿಭಿನ್ನವಾಗಿ ಮಾಡಿದ್ದೀರಾ ತಾವು. ಯಾಕಂದರೆ ನಾವು ಯೂಶಲಿ ರೈತರಿಗೆ ಸನ್ಮಾನ ಕೃಷಿ ಇಲಾಖೆಯಿಂದಾಗಲಿ ತೋಟಗಾರಿಕೆಯಿಂದ ವಿವಿಧ ಇಲಾಖೆಯಿಂದ ಮಾಡ್ತೀವಿ. ನಾವು ಕೃಷಿ ರೈತರಿಗೆ ಅಥವಾ ರೈತ ಮಹಿಳೆಯರಿಗೆ ಅಂತ ಮಾಡ್ತೀವಿ. ನೀವು ಕುಟುಂಬದವರಿಗೆ, ಯಾಕಂದರೆ ಕೃಷಿ ಯಾವಾಗಲೂ ಒಂದು ಮನೆಯಲ್ಲಿ ಒಬ್ಬರು ಯಾರು ಮಾಡ್ತಾ ಇರಲ್ಲ, ಅದು ಎಂಟೈರ್ ಕುಟುಂಬನೇ ಮಾಡ್ತಾ ಇರುತ್ತೆ. ಅವ್ರನ್ನ ನೀವು ಇವತ್ತು ಗಮನದಲ್ಲಿಟ್ಕೊಂಡು ಅವ್ರನ್ನ ಇವನ ಮಕ್ಕಳು, ಯಾಕಂದರೆ ಮಕ್ಕಳು ಶಾಲೆ ಹೋಗೋಕ್ಕಿಂತ ಮುಂಚೆ ಅವರು ಒಂದು ಏನೋ ಒಂದು ಚಟುವಟಿಕೆ ಮಾಡಿ ಹೋಗಿರ್ತಾರೆ. ಇಟ್ ಈಸ್ ಅ ವೈಯಕ್ತಿಕ ಕಸಬು ಅಲ್ಲ, ಅದು ಕೌಟುಂಬಿಕ ಕಸಬು. ಅದನ್ನು ನೀವು ಇವತ್ತು ರೆಕಗ್ನೈಸ್ ಮಾಡಿ ಎಲ್ಲರನ್ನ ಕರೆಸಿದ್ದೀರಾ, ಇದು ಒಂದು ತುಂಬ ಒಳ್ಳೆಯದು ವಿಷಯ ಆಗಿದೆ. ಅದು ನಾವು ಕಲಿಯುವಂಥದ್ದು ಒಂದು, ನೀವು ಇವತ್ತು ಒಂದು ಹೊಸ ಆ್ಯಕ್ಟಿವಿಟಿನ ನಮಗೆ ಹೇಳ್ಕೊಟ್ಟಿದ್ದೀರಾ ಅಂತ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಇನ್ನೊಮ್ಮೆ ಅಭಿನಂದನೆ. ಮತ್ತು ನಿಮ್ಮ ಈ ಇದಕ್ಕೆ ನಿಮ್ಮ ಇನ್ಸ್ಟಿಟ್ಯೂಟಿಗೆ, ಆಕಾಶವಾಣಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ. ನಮಗೀಗ ಮೇಜರ್ ಸ್ಕೀಮ್, ಯಾಕಂದರೆ ನಾವೀಗ ಇಯರ್ ಎಂಡಲ್ಲಿ ಇರೋದ್ರಿಂದ ಈಗ ಸುಮಾರಷ್ಟು ನಮಗೆ ಅನುದಾನ ಬಂದಿದೆ. ಅದಕ್ಕಾಗಿ ರೈತರು ನಾನು ಕೇಳ್ಕೊಳ್ಳೋದಂದರೆ, ಈ ಕೃಷಿ ಯಂತ್ರೋಪಕರಣವಾಗಲಿ, ಈ ಇದು ಮೈಕ್ರೋ ಇರಿಗೇಷನ್, ಏನು ಸ್ಪ್ರಿಂಕ್ಲರ್ ಏನು ಹೇಳ್ತೀವಿ, ರೈತರಿಗೆ ಅವಶ್ಯಕತೆ ಇದ್ದಲ್ಲಿ ಅದನ್ನು ಬಂದು, ಮತ್ತು ಕೆಲವೊಂದು ಎಣ್ಣೆಗಾಣ ಇರ್ಬೋದು, ಹಿಟ್ಟಿನ ಗಿರಣಿ ಇರ್ಬೋದು, ರೈತರಿಗೆ ಬೇರೆ ಬೇರೆ ಆದ ಇಕ್ವಿಪ್ಮೆಂಟ್ ಕೃಷಿಗೆ ಬೇಕಾಗಿದೆ, ಉಳುಮೆಯಿಂದ ಹಿಡಿದು ಸಂಸ್ಕರಣೆ ಮಾಡಲಿಕ್ಕೆ ಏನೇನು ಉಪಕರಣ ಬೇಕಾಗುತ್ತೆ, ಅದನ್ನು ರೈತರು ದಯವಿಟ್ಟು ಬಂದು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಅರ್ಜಿಯನ್ನು ಸಲ್ಲಿಸಿ ಸಬ್ಸಿಡಿಯಲ್ಲಿ ತಗೊಂಡು ಹೋಗಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಯೋಜನೆ ಇದೆ, PM ಕಿಸಾನ್ದಲ್ಲಿ ರೈತರಿಗೆ ಕೆಲವೊಬ್ರು ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ, ಅದು ತಮ್ಮ ಆಧಾರ್ ಕಾರ್ಡನ್ನು ಪಿ ಎಂ ಕಿಸಾನ್ ಒಟ್ಟಿಗೆ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 74% ಅಷ್ಟು ಮಾಡಿದ್ದಾರೆ. ಉಳಿದಿದ್ದ 26% ರೈತರು ಬಂದು ದಯವಿಟ್ಟು ಮಾಡ್ಕೊಳ್ಳಿ, ಇಲ್ಲ ಅದು ಮುಂದಿನ ದಿನಗಳಲ್ಲಿ ಕಂತುಗಳು ಬರುವುದು ಕಷ್ಟಕರವಾಗುತ್ತೆ. ಇನ್ನೊಂದು ಯೋಜನೆ ಇದೆ FPO ಅಂತ. ಈ FPO ಯೋಜನೆಗಳಲ್ಲಿ ರೈತರು ಏನು ಮಾಡಬೇಕು, ಯಾಕಂದರೆ ಎಲ್ಲರೂ ನಮಗೆ ರೇಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ರೈತರು FPO ಆಗಿ ಫಾರ್ಮ್ ಮಾಡಿಬಿಟ್ಟು ಎಲ್ಲ ಸಂಘಟಿತವಾಗಿ ಮಾಡಿದರೆ ಮತ್ತು ಒಂದು ಒಳ್ಳೆ ರೇಟ್ ಮಾಡ್ಬೋದು, ತಮ್ಮದೇ ಆದ ಒಂದು ಬ್ರ್ಯಾಂಡಿಂಗ್ ಮಾಡಿಕೊಳ್ಬೋದು ಅಂತ ಹೇಳ್ತಾ ಇನ್ನೊಂದು ವಿವಿಧ ಇಲಾಖೆ ಭಾಳ ಯೋಜನೆಗಳಿದೆ. ಇನ್ನೊಂದು ಕೇಂದ್ರ ಸರ್ಕಾರದ ಮಹತ್ವಪೂರ್ಣ ಯೋಜನೆ PMFME ಅಂತಿದೆ. ಒಂದು ಅದಕ್ಕೆ ಯಾವುದಾದ್ರು ಪ್ರೊಸೆಸಿಂಗ್ ಮಾಡಬೇಕಂದ್ರೆ ಎನಿ ಪ್ರಾಡಕ್ಟ್ ರೈತರು ಬೆಳೆಸಿದ ಯಾವುದಾದ್ರು ಪ್ರಾಡಕ್ಟಿಗೆ ಪ್ಯಾಕಿಂಗ್ ಮಾಡಬೇಕಾಗ್ಬೋದು, ಮಷಿನರಿ ಹಾಕ್ಕೊಳ್ಬೇಕಾದ್ರೆ ಯಾವುದಕ್ಕಾದರೂ 50% ಸಬ್ಸಿಡಿಯಲ್ಲಿದೆ. ಏನಾದರೂ ನಿಮಗೆ ಕಷ್ಟ ಇದ್ದಲ್ಲಿ ನೇರವಾಗಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಬರ್ಬೋದು, ಇಲ್ಲ ತಾಲೂಕಿನಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿದೆ, ಇಲ್ಲಾದರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದೆ, ಎಲ್ಲಾದರೂ ತಾವು ಹೋಗಿ ತಮ್ಮ ಈ ಇದನ್ನು ಇನ್ಫಾರ್ಮೇಷನ್ ಎಲ್ಲ ಪಡ್ಕೊಳ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಕೃಷಿ ಯಂತ್ರೋಪಕರಣಗಳಂದರೆ ಏನೇನು ಮುಖ್ಯವಾಗಿ ನಮ್ಮ ರೈತರಿಗೆ ಸಿಗೋ ಥರ ವ್ಯವಸ್ಥೆ ಮಾಡಿದಿರಿ, ಯಾವುದಾದಕ್ಕೆ ಅನುದಾನ ಸಿಗ್ತಾ ಇದೆ ಅಂತ ಹೇಳ್ತೀರಿ? ಈಗ ರೋಟೋವೇಟರ್ ಇರ್ಬೋದು, ಇಲ್ಲಿ ನೇಗಿಲ್ ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, ಪಡ್ಲರ್ ಇರ್ಬೋದು, ಆಮೇಲೆ ರೀಪರ್ಸ್ ಇರ್ಬೋದು, ಏನೇನು ಭತ್ತಕ್ಕೆ ಬೇಕಾಗುವಂಥದ್ದು, ಕೆಲವೊಮ್ಮೆ ಭತ್ತಕ್ಕೆ ಬೇಕಾಗಿದ್ದು ಕೆಲವೊಂದು ಉಳುಮೆ ಮಾಡಲಿಕ್ಕೆ ಬೇಕಾಗುವಂಥ ಯಂತ್ರಗಳನ್ನು ಇವೆಲ್ಲ ರೈತರು ಸಬ್ಸಿಡಿಯಲ್ಲಿ, ಜನರಲ್ ಇದ್ದರೆ 50%, SC ST ಫಾರ್ಮರ್ಸ್ ಇದ್ದರೆ 90% ತನಕನೂ ಸಹಾಯಧನ ಇದೆ. ದಯವಿಟ್ಟು ಇದರ ಉಪಯೋಗವನ್ನು ರೈತರು ಪಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಸದ್ಯದಲ್ಲೇ ಮತ್ತಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಮಾತಾಡಿ ತೆಗೆದುಕೊಳ್ತೀವಿ, ಬಿತ್ತರಿಸ್ತೀವಿ. ಮೇಡಮ್, ರೇಡಿಯೋ ಮತ್ತು ನಿಮ್ಮ ಬದುಕು, ರೇಡಿಯೋ ಮತ್ತು ಕೃಷಿ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲ ಕೆಲಸ ಮಾಡೋದಂದರೆ ರೇಡಿಯೋ ಸ್ವಿಚ್ ಆನ್ ಮಾಡೋದು. ಯಾಕಂದರೆ ಅದು ಅದರ ಪಾಡಿಗೆ, ಯಾಕಂದರೆ ನಾವು ಅಧಿಕಾರಿಗಳಾಗಿ ಅಥವಾ ನಮ್ಮ ಕಚೇರಿ ಕೆಲಸಕ್ಕೆ ಹೋಗಬೇಕಾಗಿರೋದ್ರಿಂದ ಬೆಳಿಗ್ಗೆ ಎದ್ದು ನಮ್ಮ ಜೀವನದಲ್ಲಿ ಏನಾಗುತ್ತಂದರೆ ನಾವು ನಮ್ಮದು ಅರ್ಲಿ ಮಾರ್ನಿಂಗ್ ಆಸ್ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮತ್ತು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಮಾಡ್ತಾ ಇರ್ತೀವಿ. ಯಾಕಂದರೆ 10 ಗಂಟೆ ಕಚೇರಿಗೆ ಹೋಗಬೇಕು ಅಥವಾ 9 ಗಂಟೆಗೆ ಮೀಟಿಂಗಿಗೆ ಹೋಗಬೇಕಂತ. ಅದಕ್ಕಾಗಿ TV ನೋಡ್ತಾ ಕೂತ್ಕೊಂಡ್ರೆ ಮತ್ತು ಅಥವಾ ಮೊಬೈಲ್ ಇಟ್ಕೊಂಡ್ರೆ ಮತ್ತೆ ನಮಗೆಲ್ಲ ನಮ್ಮ ಕೆಲಸ ಬೆಳಗಿನ ಕಾರ್ಯ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಅದೇ ರೇಡಿಯೋ ಇದ್ದರೆ ಅದು ಅದರ ಪಾಡಿಗೆ ಹೇಳ್ತಾ ಇರುತ್ತೆ, ಆ್ಯಂಡ್ ನಮ್ಗೆ ಅಟ್ರ್ಯಾಕ್ಟ್ ಮಾಡುತ್ತೆ, ನಮ್ಮ ಮನಸ್ಸನ್ನು ಎಲ್ಲೂ ಆಚೆ ಈಚೆ ಹೋಗಲ್ಲ. ಒಂದು ನಾಲೆಜು ಮಾರ್ನಿಂಗ್ ಒಂದು ನಾಲೆಜ್ ನಾವು ಗೇನ್ ಮಾಡಿದಾಗ ಅದನ್ನು ನಮ್ಮ ಇಡೀ ದಿನ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೂ ನಮಗೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ಡೇ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಒಂದು ನಾಲೆಜ್ ನಮಗೊಂದು ಸೆಂಟೆನ್ಸು ನಮಗೆ ಆ್ಯಡ್ ಆದರೆ ನಮ್ಮ ನಾಲೆಜಿಗೆ ಪ್ರೊಬ್ಯಾಬ್ಲಿ ನಮ್ಮ ಡೇ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಎಷ್ಟು ವರ್ಷಗಳ ಸಂಬಂಧ ರೇಡಿಯೋ ಜೊತೆಗೆ ಒಂದು ರೀತಿಯಲ್ಲಿ ನಿಮ್ಮದು? ನಮ್ಮ ಸ್ಕೂಲ್ ಡೇಸಿಂದ ಇದೆ, ಮೊದಲು ಇನಿಷಿಯಲಿ ನಾವು ಚಿಕ್ಕವರಿದ್ದಾವಾಗ ಹಾಡು, ಅದಾದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗಿರ್ಬೋದು ಕಾಲೇಜಿಗೆ ಬರ್ತಾ, ಹಾಗೆ ಈ ಎಲ್ಲಿ ನಾವು ಪ್ರೊಫೆಷನಿಗೆ ಸೇರಿದ ಮೇಲೆ, ಯಾಕಂದರೆ ಕೃಷಿ ನಾವು ಎಷ್ಟು ಪುಸ್ತಕದಲ್ಲಿ ಓದಿದ್ರು ಅದು ಕೇಳುವಾಗ ಅದರದ್ದು ಟೆಕ್ನಾಲಜಿ ಇದೇನು, ರೇಡಿಯೋದ ಟೆಕ್ನಾಲಜಿ ಇದೆ ಅಥವಾ TVಯಲ್ಲಿ ನೋಡೋದಾದರೆ ನೋಡಿದ ತಕ್ಷಣ ಅದು ತಿಳ್ಕೊಳ್ಳೋದು ಅದು, ಮತ್ತು ರೈತರೊಟ್ಟಿಗೆ ಸಂದರ್ಶನ ಆಗ್ತಾ ಇರುವಾಗ ನಿಜವಾಗ್ಲೂ ಪ್ರಾಕ್ಟಿಕಲ್ ಏನಾಗ್ತಾ ಇದೆ ಅಂತ ನಮಗೆ ಅರಿವಾಗುತ್ತೆ. ಇದರಿಂದ ನಮಗೆ ಎಲ್ಲೋ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಬುಕ್ಕಲ್ಲಿ ಓದೋದಕ್ಕಿಂತ TVಯಲ್ಲಿ ಕೇಳಿಸ್ಕೊಂಡಿದ್ದು ಏನೋ ಅದನ್ನು ರಿಲೇಟ್ ಮಾಡೋದು ನಮಗೆ ಈಸಿ ಆಗ್ಬಿಡುತ್ತೆ. ಮಕ್ಕಳಿಗೂ ಮತ್ತು ಇತರರಿಗೂ ರೇಡಿಯೋ ಒಂದು ರೀತಿಯಲ್ಲಿ ಮಾರ್ಗದರ್ಶಿ, ಉಪಯುಕ್ತವಾದ ಮಾಧ್ಯಮ ಅಲ್ವಾ? ಹೌದು ಸರ್, ಇದು ತುಂಬ ನಾಲೆಜ್ ಇಂಪ್ರೂವ್ ಆಗುತ್ತೆ, ನಮಗೆ ಅನಾವಶ್ಯಕ ಏನೂ ಇರಲ್ಲ ಇದರಲ್ಲಿ, ಭಾಳ ಲಿಮಿಟೆಡ್ ಆಗಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಇಲ್ಲಾದರೆ ಬೇರೆ ಬೇರೆ ರೀತಿಯಲ್ಲಿ ಸೈನ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಸಲ್ಲಿ ಎಲ್ಲ ಏಜಿನ ಗ್ರೂಪಿನ ಜನರಿಗೂ ಇದು ತುಂಬ ಉಪಯೋಗ ಆಗುತ್ತೆ. ಸಂತೋಷ ಆಯಿತು ಮೇಡಮ್. ಮಡಿಕೇರಿ ಆಕಾಶವಾಣಿ ಕೇಂದ್ರವು ಇವತ್ತು ರೇಡಿಯೋ ಕಿಸಾನ್ ದಿನದ ನಿಮಿತ್ತ ತಾವು ಸಭಾ ಕಾರ್ಯಕ್ರಮಕ್ಕೂ ಬಂದರೆ ಸುಮಾರು ಹೊತ್ತು ನಮ್ಮ ಜೊತೆಗಿದ್ದು ರೈತರ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರಿ, ಈಗ ನೇರ ಪ್ರಸಾರದಲ್ಲಿ ತಾವು ಮಾತಾಡಿದರೆ ತಮಗೆ ಅಭಿನಂದನೆಗಳು. ನಿಮ್ಮ ವಿಚಾರಗಳು ಆಕಾಶವಾಣಿ ಮೂಲಕ ರೈತರಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಪ್ರಸಾರ ಆಗ್ತಾ ಇರಲಿ, ಮತ್ತೊಮ್ಮೆ ಮಾತಾಡೋಣ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಶ್ರೋತೃಗಳು, ಇದುವರೆಗೆ ನಮ್ಮ ಜೊತೆಗೆ ಮಾತನಾಡಿದವರು ಕೃಷಿ ಇಲಾಖೆಯ ಕೊಡಗು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀಮತಿ ಶಬಾನಾ ಎಂ ಶೇಖ್ ಅವರು. ಅವರು ಕಾರ್ಯನಿಮಿತ್ತ ತೆರಳುತ್ತಿದ್ದಾರೆ, ಅವರಿಗೆ ಶುಭಾಶಯ ಹೇಳ್ತಾ ಮುಂದೆ ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಎಂ ಬಾಡಗ ಗ್ರಾಮದ ಶ್ರೀ ಬಾರಿಯಂಡ ಸಂಜನ್ ಪನ್ನಪ್ಪ ಅವರು. ಸಂಜನ್ ಪನ್ನಪ್ಪನವರೇ ನಮಸ್ಕಾರ. ನಮಸ್ತೆ ಸರ್. ಮನೆಯಲ್ಲಿ ಯಾರ್ಯಾರಿದ್ದೀರಿ? ಮನೆಯಲ್ಲಿ ನನ್ನ ಮಿಸಸ್, ಮಗಳು, ತಾಯಿ, ಮಗ, ಎಷ್ಟು ಜನರಿದ್ದೀವಿ? ರೇಡಿಯೋ ಮತ್ತು ನಿಮ್ಮ ಒಡನಾಟ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಸ್ವಿಚ್ ಆನ್ ಮಾಡಿದರೆ ಒಂದು 9 ಗಂಟೆವರೆಗೆ ಆಲಿಸ್ತೀವಿ, ಮತ್ತು ಪುನಃ ಸಾಯಂಕಾಲ 6-6:30 ಸ್ಟಾರ್ಟ್ ಮಾಡಿದರೆ ಒಂದು 7:30 ಕೇಳ್ತಾ ಇರ್ತೀವಿ. ಕೃಷಿಕರ ಸಂದರ್ಶನ ಅದನ್ನೆಲ್ಲ ಕೇಳ್ತಾ ಇರ್ತೀವಿ. ಬಾಲ್ಯದಿಂದಲೂ ಒಡನಾಟ ಇದೆಯಾ ರೇಡಿಯೋ ಜೊತೆಗೆ? ಇದೆ. ಹಾಂ ಹಾಂ. ಅಂದರೆ ನಿಮ್ಮ ತಂದೆ ತಾಯಿಗಳು ಸಹ ಆಲಿಸ್ತಾ ಇದ್ದು ಅಂದಂಗೆ ಆಯ್ತಲ್ವಾ? ಅವಳು ಅವರು ಆಲಿಸ್ತಾ ಇದ್ರು. ಹ್ಞೂ ಹ್ಞೂ. ಹಿರಿಯರೆಲ್ಲ ರೇಡಿಯೋ ಪ್ರೇಮಿಗಳೇ, ರೇಡಿಯೋ ಜೊತೆಗೆ ತುಂಬ ಒಂದು ರೀತಿಯ ಬಾಂಧವ್ಯ ಇಟ್ಟುಕೊಂಡು ಬೆಳೆದವರು. ಹಾಗೆಲ್ಲ ಟಿವಿ ಮಾಧ್ಯಮ ಎಲ್ಲ ಇರಲಿಲ್ಲ. ಹೌದು, ಅದು ಮಕ್ಕಳಿಗೂ ಸಾಗಿ ಬಂದಿದೆ ಅಲ್ವಾ? ನಿಜ. ಕೆಲವೊಬ್ಬರಿಗಂತೂ ತುಂಬ ಅಟ್ಯಾಚ್ಮೆಂಟ್, ಹೇಳ್ತಿರೋದು ಅಟ್ಯಾಚ್ಮೆಂಟ್. ರೇಡಿಯೋ ಮನೆಗೆ ಬಂದ ತಕ್ಷಣ ಅದನ್ನ ಕೇಳಬೇಕನ್ನೋ ಒಂದು ಆಸೆ ಆಲೋಚನೆ. ಹೌದು. ಇಲ್ಲಿವರೆಗೂ ಎಷ್ಟು ರೇಡಿಯೋಗಳನ್ನು ಕಂಡಿದ್ದಾರೆ ಅಂದರೆ, ಒಂದು ಹೋಯಿತು ಇನ್ನೊಂದು ತೊಗೊಂಬಂದ್ವಿ, ಅದು ವ್ಯತ್ಯಾಸ ಆಯಿತು, ಇನ್ನೊಂದನ್ನು ಖರೀದಿ ಮಾಡಿದ್ವಿ ಅನ್ನೋ ಥರ ಹೇಗೆ? ನನಗೆ ಗೊತ್ತಿರೋ ಹಾಗೆ ಒಂದು 3 ರೇಡಿಯೋಗಳು ನಿಮ್ಮ ಮನೆಗೆ ಬಂದು ಹೋಗಿದ್ದಾವೆ ಅಲ್ವಾ? ಹಿಂದೆ ಇದ್ದ ರೇಡಿಯೋ, ನೀವು ಚಿಕ್ಕವರಿದ್ದಾಗ ಕಂಡ ರೇಡಿಯೋ, ಈಗಿನ ರೇಡಿಯೋ ಏನನ್ನಿಸುತ್ತೆ? ಮೊದಲೆಲ್ಲ ದೊಡ್ಡ ದೊಡ್ಡ ರೇಡಿಯೋ, ದೊಡ್ಡ ರೇಡಿಯೋಗಳು ಇತ್ತು, ಮಾಫಿ ದೊಡ್ಡ ರೇಡಿಯೋ. ಸೊ ಈಗೆಲ್ಲ ಸ್ಲೀಕ್ ಬಂದಿದೆ, ಕೆಲಸದ ಜೊತೆನೇ ಅಲ್ವಾ ನಾವು ಎತ್ಕೊಂಡು ಹೋಗ್ಬೋದು, ಮತ್ತೆ ಮೊಬೈಲ್ನಲ್ಲೂ ಕೇಳ್ಬೋದು. ಕೇಳ್ಬೋದು. ಹೌದು ಹೌದು. ಎಷ್ಟೋ ಜನ ಹೇಳೋದಿಲ್ಲ, ರೇಡಿಯೋದಿಂದ ಬಹಳಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾರೆ ನಾಗರಿಕರು ಸೇರಿಕೊಂಡು ರೈತರು. ನಿಜ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಿ? ಅದೇ, ವೆರಿ ಇನ್ಫಾರ್ಮೇಟಿವ್ ರೇಡಿಯೋ. ಸೊ ಅದರಿಂದ ಇನ್ನೂ ಕಲಿಯಲಿಕ್ಕೆ ನಮಗೆ ತುಂಬ ಇದೆ ಅಲ್ವಾ? ಹಾಗಾಗಿ ಆಸಕ್ತಿನ ಇಟ್ಕೊಂಡೆ ರೇಡಿಯೋ ಜೊತೆಗೆ ನಿಮ್ಮ ಒಡನಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅಲ್ವಾ? ಮನೆಯವರು ಸಹ ಕೇಳ್ತಾರೆ. ಕೇಳ್ತಾರೆ ಅಲ್ವಾ? ಮಕ್ಕಳಿಗೂ ಅಭಿರುಚಿ ಸ್ವಲ್ಪ ಇದೆ, ಯಾಕೆಂದ್ರೆ ಈಗಿನ ಮಕ್ಕಳು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅದು ಇದು ಇಟ್ಕೊಂಡು ಅಲ್ಲಿನೂ ಕೇಳ್ತಾರೆ. ಸಾನಿಯರ್ ಆ್ಯಪ್ ಮೂಲಕನೂ ಕೇಳ್ಬೋದು. ನಿಜ. ಅಥವಾ ನಿಮಗೆ ಗೊತ್ತಾಗ್ದಂಗೆ ಆ ಹವ್ಯಾಸ ಆಸಕ್ತಿ ಮುಂದುವರಿತಿರುತ್ತೆ, ಗಮನಿಸ್ಲಿಕ್ಕಿಲ್ಲ ಅಲ್ವಾ? ನಿಮ್ಮ ತೋಟದ ಕಾರ್ಮಿಕರು ಸಹ ರೇಡಿಯೋವನ್ನು ಭಾಳ ಇಷ್ಟಪಟ್ಟು ಆಲಿಸ್ತಾ ಇರ್ಬೋದು ಅಲ್ವಾ? ನಿಜ ಸರ್. ಯಾಕೆಂದ್ರೆ ಇವತ್ತು ನನಗೆ ಹೇಳಿದ್ರು ನಿಮ್ಮ ಸಂದರ್ಶನ ಇದೆ ಅಂತೇಳಿ ನೋಡಿ. ಅದೇ. ಮತ್ತೆ ನಿಮ್ಮ ಆತ್ಮೀಯರು ಬಂಧುಗಳು ಸಹ ಗಮನಿಸ್ತಾ ಇರ್ತಾರಲ್ವಾ? ನಿಜ, ಇವತ್ತು ಸುಮಾರು ಮೆಸೇಜಸ್ ಇತ್ತು. ನೋಡಿ ನೋಡಿ ನೋಡಿ, ಅದೇ ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ? ನಾವೇ ರೇಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ ಅನ್ನೋದು ಒಂದು ಅಭಿಮಾನದ ಸಂಗತಿ, ಜೊತೆಗೆ ರೇಡಿಯೋದಲ್ಲಿ ಏನೆಲ್ಲ ವಿಷಯಗಳನ್ನು ಕೇಳಿಸ್ಕೊಂಡಿದ್ದೀವಿ ಅನ್ನೋದು ಮತ್ತೊಂದು. ಹೌದು. ಕೆಲವೊಬ್ಬರು ರೇಡಿಯೋವನ್ನು ಕಾಣಿಕೆಯಾಗಿ ಕೊಡೋದಿದೆ, ಗಿಫ್ಟಾಗಿ ಕೊಡೋದಿದೆ, ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆಯವರಿಗೆ ಪರಿಚಯ ಮಾಡಿಸೋದಿದೆ. ನಿಮ್ಮ ಪ್ರಯತ್ನ ಏನಾದರೂ ಹೀಗೆ ನಡೆದಿದೆಯಾ? ಆ ಥರ ಏನು ಮಾಡಲಿಲ್ಲ ಸರ್. ಇನ್ನು ನಾನು ಅಲ್ವಾ ನಿಮ್ಮ ಪ್ರೇರಣೆಯಿಂದ ಇನ್ನು ಅದನ್ನ ಇದು ಮಾಡಬೇಕು. ಹೌದು ಹೌದು. ಅಲ್ಲ, ಅನುಕೂಲ. ಏನೆಲ್ಲ ಪದಾರ್ಥನ ಕೊಡ್ತೀವಿ, ಅದೆಷ್ಟೋ ಹಣಕ್ಕೆ ಏನೆಲ್ಲ ಪದಾರ್ಥವನ್ನು ತಂದು ಪರಿಚಯಿಸೋದಿದೆ, ಕೊಡೋದಿದೆ. ರೇಡಿಯೋನು ಎಷ್ಟೋ ಜನ ಪರಿಚಯಿಸಿದ್ದಾರೆ, ಕಾಣಿಕೆಯಾಗಿ ಕೊಟ್ಟಿರೋದಿದೆ. ನಿಜ. ರೇಡಿಯೋದಲ್ಲಿ ಕನ್ನಡ ಅಲ್ದಲ್ಲೇ ನಮ್ಮ ಕೊಡಗಿನಲ್ಲಿ ಕೊಡವ ಭಾಷೆ ಕಾರ್ಯಕ್ರಮಗಳು ಬರ್ತವೆ, ಅರೆ ಭಾಷೆ ಕಾರ್ಯಕ್ರಮಗಳು ಬರ್ತವೆ, ಹಿಂದಿ ಬರುತ್ತೆ, ಇಂಗ್ಲೀಷು ಬರುತ್ತೆ. ಎಲ್ಲದನ್ನು ಎಲ್ಲರೂ ಕೇಳೋಕ್ಕಾಗೋದಿಲ್ಲ ಅಲ್ವಾ? ಹೌದು. ಕೆಲವೊಂದು ನಿರ್ದಿಷ್ಟ ಕಾರ್ಯಕ್ರಮಗಳು ಮಾತ್ರ ನಮಗೆ ಇಷ್ಟವಾಗ್ತವೆ ಅಂತ ಅಂದ್ಕೊಂಡು ಆ ಒಂದು ಸಮಯವನ್ನು ಮೀಸಲು ಇಟ್ಕೊಂಡು ಆಲಿಸೋದಿದೆ. ನಿಮ್ಮದು ಹೇಗಿದೆ, ನಿಮ್ಮ ಮನೆಯವ್ರದ್ದು ಹೇಗಿದೆ? ಸೊ ನಾವು ಅದೇ ಕೃಷಿಯಲ್ಲಿ ತೊಡಗಿದ್ರಿಂದ ಬೆಳಗಿಂದ ಸಾಯಂಕಾಲದವರೆಗೆ ತೋಟದ ಮತ್ತು ಭತ್ತ ಗದ್ದೆ ಟೈಮಲ್ಲಿ ಅದರ ಚಟುವಟಿಕೆಯಲ್ಲಿ ಅದರಲ್ಲಿ ತಲೀನರಾಗಿರ್ತೇವೆ. ಹಾಗಾಗಿ ಅದೇ ಬೆಳಿಗ್ಗೆ ನಾನು ಕೇಳ್ತೀನಿ ಕೃಷಿ ಅಲ್ವಾ, ಮತ್ತು ಸಾಯಂಕಾಲ. ಅದು ಸ್ಥಳೀಯ ಭಾಷೆ ಆಗಲಿ ಕನ್ನಡ ಭಾಷೆ ಆಗಲಿ ಅಲ್ವಾ? ನಿಮ್ಮ ಜೊತೆಗೆ ಕೆಲಸ ಮಾಡ್ತಾರಲ್ಲ, ಅಂದರೆ ಒಂಥರ ಪಾರ್ಟ್ನರ್ಸ್ ಅವರು, ವರ್ಕರ್ಸ್. ವರ್ಕರ್ಸ್ ಆರ್ ಲೈಕ್ ಪಾರ್ಟ್ನರ್ಸ್. ನಿಜ. ನಮ್ಮ ಇಡೀ ಒಂದು ಕೃಷಿ ವ್ಯವಸ್ಥೆಯ ಭಾಗಿಗಳವರು. ನಿಜ. ಎಷ್ಟೋ ಜನ ಕಾರ್ಮಿಕರು ತುಂಬ ಆಸಕ್ತಿಯಿಂದ ಆಲಿಸೋದಿದೆ ರೇಡಿಯೋ ಕಾರ್ಯಕ್ರಮಗಳನ್ನು ಅಲ್ವಾ? ಹೌದು. ಅದು ಬೇರೆ ಬೇರೆ ಉದ್ದೇಶಕ್ಕೆ. ಕೆಲವೊಬ್ಬರಿಗೆ ಎಂಥ ಆಸಕ್ತಿ ಅಂದರೆ ಹೇಳ್ತಿರೋದು ಆಸಕ್ತಿ, ರೇಡಿಯೋ ಇಲ್ಲದೆ ಹೋದರೆ ಸಾಧ್ಯನೇ ಇಲ್ಲ. ಒಂದು ಒಂದು ಗಂಟೆನೂ ಅವರು ಬಿಟ್ಟು ಹೋಗೋದಿಲ್ಲ ಅನ್ನೋ ಮಟ್ಟಕ್ಕೆ ಆಲೋಚನೆಯನ್ನು ಇಟ್ಕೊಂಡು ಜೀವನ ಮಾಡೋದಿದೆ. ನಿಜ. ನಿಮ್ಮಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ? ಪರ್ಮನೆಂಟಾಗಿ ಒಂದು 25 ಇದ್ದಾರೆ. ಹಾಂ ಹಾಂ. ಇಪ್ಪತ್ತೈದು ಜನ ಜನ ಇಪ್ಪತ್ತೈದು ಜನ ಅಂದರೆ ಎಷ್ಟು ಕುಟುಂಬಗಳು? ಒಂದು ಹನ್ನೆರಡು ಕುಟುಂಬಗಳು. ಹನ್ನೆರಡು ಕುಟುಂಬ. ಹನ್ನೆರಡು ಕುಟುಂಬದಲ್ಲಿನೂ ರೇಡಿಯೋ ಇದಾವಂತ ಏನಾದರೂ ಗಮನಿಸಿದ್ರೆ? ರೇಡಿಯೋ ಇದೆ, ಎಲ್ಲರ ಎಲ್ಲರ ಮನೆಯಲ್ಲೂ ರೇಡಿಯೋ ಇದೆ. ಓಹೋ, ರೇಡಿಯೋ, ಟಿವಿ, ಮಾಧ್ಯಮ ಎಲ್ಲ ನೋಡಿ ನೋಡಿ ಎಲ್ಲರೇ ಅಲ್ವಾ? ಹೌದು, ಸಂದರ್ಭ ಬಂದಾಗೆಲ್ಲ ಯಾವುದನ್ನು ಬಳಸಬೇಕು ಯಾವುದನ್ನು ಬಳಸಬಾರದು ಅನ್ನೋದ್ಕೊಂಡು ಯೋಚನೆ ಮಾಡ್ತಾರೆ ಅಲ್ವಾ. ನಮ್ಮ ಆಕಾಶವಾಣಿಯ ಇವತ್ತಿನ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ತಾವು ಮಡಿಕೇರಿ ಆಕಾಶವಾಣಿಗೆ ಬಂದು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿ ನಮಗೆ ಖುಷಿ ಕೊಟ್ಟಿದ್ದೀರಿ. ಈ ರೀತಿ ಹಿಂದೆ ಬೇರೆ ಬೇರೆ ಕಡೆಗೂ ನಿಮಗೆ ಸನ್ಮಾನ ಗೌರವ ಸಿಕ್ಕಿರಬೇಕಲ್ವ? ಅಂಥದ್ದೇನೂ ಇಲ್ಲ. ಹಾಂ, ಅಂದರೆ ನೀವು ಹೇಳ್ಕೊಳ್ಳಿಕ್ಕೆ ಹೋಗಿಲ್ಲ ಅಥವಾ ನಿಮ್ಮ ವಿಶೇಷತೆಯನ್ನು ಎಷ್ಟೋ ಜನ ಗಮನಿಸಿರ್ಲಿಕ್ಕಿಲ್ಲ ಅಥವಾ ಗಮನಿಸಿದ್ರೂ ಬೆನ್ನು ತಟ್ಟಲಿಕ್ಕೆ ಹೋಗಿರ್ಲಿಕ್ಕಿಲ್ಲ. ಆದರೂ ಅಸಮಾಧಾನ ಏನಿಲ್ಲ ನಿಮಗೆಲ್ವಾ? ಆ ಥರ ಏನು ಅಲ್ವಾ, ನಮ್ಮ ಪಾಡಿ ನಾವು ಮಾಡ್ತೀವಿ, ಬಂದ್ರೇನು ಬಿಟ್ಟೇನು ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀರಿ. ನಮಗೆ ಸಣ್ಣ ಅಳಕಿತ್ತು ಸಂಜನ್ ಪೊನ್ನಪ್ಪನವರು ಬರ್ತಾರೋ ಇಲ್ಲೋ ಅಂದ್ಕೊಂಡು, ಆದರೂ ಭಾಳ ಪ್ರೀತಿಯಿಂದ ಒಂದು ರೀತಿಯಲ್ಲಿ ಒತ್ತಾಯ ಮಾಡಿದ್ವಿ, ನೀವು ಬಂದ್ರಿ, ಶ್ರೀಮತಿಯವ್ರನ್ನೂ ಕರ್ಕೊಂಬಂದ್ರಿ, ನಿಮ್ಮ ಸಹೋದರರ ಪತ್ನಿನೂ ಬಂದಿದ್ದಾರೆ, ನಿಮ್ಮ ಪುತ್ರಿನೂ ಬಂದಿದ್ದಾರೆ. ಹೌದು, ಏನನ್ಸುತ್ತೆ ಆಕಾಶವಾಣಿ ನೋಡಿದ್ರಿ ಮತ್ತು ಅಭಿನಂದನೆಯನ್ನು ಗಮನಿಸಿಕೊಂಡ್ರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳ್ಬೋದಾ? ತುಂಬ ಸಂತೋಷ ಆಯಿತು ಸರ್, ತಮ್ಮ ಅಭಿನಂದನೆ ಸ್ವೀಕರಿಸಿ. ಮತ್ತು ಇದು ಒಂದು ರೀತಿಯಲ್ಲಿ ನಿಮಗೆ ಇನ್ನಷ್ಟು ಏನಾದರೂ ಮಾಡಬೇಕಂತ ಅನ್ನೋ ಒಂದು ಪ್ರೇರಣೆಯನ್ನು ನೀಡುತ್ತಲ್ವಾ? ನಿಜ ನಿಜ, ದಿವಸ ಕಲಿಯುವಂಥದ್ದೇ ಇದು. ಹೌದು ಹೌದು, ನಿಜ. ಮತ್ತು ಎಲ್ಲೋ ಒಂದು ಸಂತೋಷ ನಿಮ್ಮನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಪ್ರೇರಣೆ ನೀಡುತ್ತೆ. ಓ, ನನ್ನನ್ನು ಗುರುತಿಸಿದ್ರಲ್ಲ, ಗೌರವಿಸಿದ್ರಲ್ಲ, ಇನ್ನಷ್ಟು ಏನೇನು ಮಾಡಲೇಬೇಕು ಅನ್ನೋ ಒಂದು ಆಲೋಚನೆ ಮೂಡೇ ಮೂಡುತ್ತೆ ಅಲ್ವಾ? ನಿಜ. ಹೌದು, ಖುಷಿ ಆಯಿತು. ಸ್ನೇಹಿತರೆ, ಸಂಜನ್ ಪೊನ್ನಪ್ಪನವರು ಹೆಚ್ಚು ಮಾತಾಡೋದಿಲ್ಲ, ನಾವು ನಾಲ್ಕು ಮಾತಾಡಿದರೆ ಅವರು ಎರಡು, ಆ ಥರ ಆದರೂ ಮಾತಾಡಿಸಿದ್ದೀವಿ. ನೋಡಿ, BA LLB ಮಾಡಿ ವಕೀಲಿ ವೃತ್ತಿಯನ್ನು ಮಾಡೋ ಬದಲಾಗಿ ಭೂಮಿ ತಾಯಿಯನ್ನು ಒಂಥರ ಪ್ರೀತಿಸಿದರೆ ಗೌರವಿಸಿದರೆ ಒಂಥರ ವಿಶೇಷ. ವಕೀಲರು ಅಂತಂದರೆ ಅಲ್ಲಿ ವಾದ ವಿವಾದಗಳಿರ್ತವೆ, ಹೆಚ್ಚು ಮಾತಾಡಬೇಕು. ನೀವು ವಕೀಲ ವೃತ್ತಿಯನ್ನು ಆರಿಸ್ಕೊಳ್ಳದೇ ಇರೋದಕ್ಕೆ ಕಾರಣ ಏನಿರ್ಬೋದು ಸಂಜನವರೇ? ನನಗೆ ಅದೇ ತಂದೆ ಒಬ್ಬರೇ ನಡೆಸ್ತಾ ಇದ್ರು ಕೃಷಿ, ಸೊ ಅವರಿಗೆ ಸಹಾಯ ಮಾಡು ಅಂತೇಳಿ ನಾನು ನೇರ ಕೃಷಿಗೆ ಬಂದೆ. ಮತ್ತೆ ನನಗೆ LLB ಅಷ್ಟು ಆಸಕ್ತಿ ಇರಲಿಲ್ಲ, ವಾದ ವಿವಾದ ಮಾಡೋ ಒಂದು ಚಾತುರ್ಯ ಬೇಡ, ಸಮಸ್ಯೆನೂ ಬೇಡ. ನೋಡಿ, ಒಟ್ಟಾರೆ ಭೂಮಿ ಪುತ್ರರಾಗಿದ್ದೀರಿ, ಇವತ್ತು ಸಭಾ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿದ್ರಿ, ಹಾಗೆ ನೇರ ಪ್ರಸಾರದಲ್ಲಿ ಭಾಗವಹಿಸಿದ್ರಿ, ತಮಗೆ ಧನ್ಯವಾದಗಳು ಸಂತೋಷ. ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ಇದುವರೆಗೆ M Badaga ಗ್ರಾಮದ ಬಾರಿಯಂಡ ಸಂಜನ್ ಪೊನ್ನಪ್ಪನವರು ನಮ್ಮ ಜೊತೆಗೆ ಮಾತಾಡಿದರು. 150 ಎಕರೆ ಕಾಫಿ ತೋಟ ಇದೆ, ಅವರು ಅವರು ಮತ್ತು ಸಹೋದರರು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ಅವರು ಶ್ರೀಮತಿ ಮತ್ತು ಅವರ ಸಹೋದರರ ಶ್ರೀಮತಿಯು ಸಹ ಆಸಕ್ತಿ ಇಟ್ಕೊಂಡು ಕೃಷಿಗೆ ಕೈ ಜೋಡಿಸ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದರು. ಅವ್ರ ಬಗ್ಗೆ ಬರವಣಿಗೆಯನ್ನು ಮಾಡಿದ್ದೀವಿ, ಇಷ್ಟರಲ್ಲೇ ಒಂದು ಪುಸ್ತಕವು ಬಿಡುಗಡೆ ಆಗುತ್ತೆ. ಕೊಡಗಿನ ಇನ್ನಷ್ಟು ರೈತರ ಮತ್ತೊಂದು ಪುಸ್ತಕ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಈ ಹಿಂದೆ ಸುಮಾರು 100 ಜನ ರೈತರ ರೈತ ನುಡಿ ಪುಸ್ತಕ ಲೋಕಾರ್ಪಣೆಯಾಗಿದೆ, ಮತ್ತೊಂದು ಪುಸ್ತಕ ಕೊಡಗಿನ ರೈತರಿಗೆ ಲಭ್ಯ ಆಗುತ್ತೆ. ಖುಷಿ ಅನ್ನಿಸ್ತು, ಗೋಬರ್ ಗ್ಯಾಸನ್ನು ಇಟ್ಕೊಂಡು ಈಗಲೂ ಸುಸ್ಥಿತಿಯಲ್ಲಿ ಇಟ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಹತ್ತತ್ರ 30-35 ಹಸುಗಳು ಎಮ್ಮೆಗಳನ್ನು ಇಟ್ಕೊಂಡಿದ್ದಾರೆ ಹಾಲಿಗೆಲ್ಲ, ಗೊಬ್ಬರಕ್ಕೆ ಅಲ್ವಾ ಸಂಜನವರೇ? ಅಂದರೆ ಅಷ್ಟೊಂದು ಮಮತೆ ಜಾನುವಾರುಗಳ ಮೇಲೆ ಇದೆ. ಮತ್ತು ರೋಬಸ್ಟ ಕಾಫಿಗೆ ಅವರು ನೀರು ಹೊಡೆಯೋದಿಲ್ಲ, ಸಹಜವಾಗಿ ಮಳೆ ಆಶ್ರಯದಲ್ಲೇ ಬೆಳೀತಾ ಇದೆ. ಹೀಗೆ ಈಗಾಗಲೇ ಈ ಹಿಂದೆ ಅವರ ಸಂದರ್ಶನವನ್ನು ಪ್ರಸಾರ ಮಾಡಿದ್ವಿ, ಬರವಣಿಗೆ ರೂಪದಲ್ಲಿ ಅವರ ಅನುಭವಗಳು ಮೂಡಿ ಬರ್ತವೆ. ಇಷ್ಟರಲ್ಲೇ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸಂಜನವರೇ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ತಾವು 7:30 ತನಕ ಉಪಸ್ಥಿತರಿರ್ರಿ, ಆಮೇಲೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಹೊರಟ್ರಂತೆ. ಮುಂದಿನ ರೈತರು ಮೈತಾಡಿಯ HK ಹನೀಫ್ ಅವರು. ಹನೀಫ್ ಅವ್ರದ್ದು ಒಂದು ರೀತಿಯ ವಿಶೇಷ ವ್ಯಕ್ತಿತ್ವ, ಈಗ ಆಲಿಸ್ಕೊಳ್ಳಿ. ಕಾರ್ಯಕ್ರಮ ಅವ್ರದ್ದು ಪ್ರಸಾರ ಆಗಿದೆ, ಆದರೂ ಇವತ್ತು ನಮ್ಮ ಆಕಾಶವಾಣಿಗೆ ಬಂದು ಸನ್ಮಾನವನ್ನು ಸ್ವೀಕರಿಸಿ ಕುಟುಂಬ ಸಮೇತ ಈಗ ನಮ್ಮ ನಿಲಯದಲ್ಲಿ ಉಪಸ್ಥಿತರಿದ್ದಾರೆ. ನೇರ ಪ್ರಸಾರದಲ್ಲಿ ಅವರ ಕಾರ್ಯಕ್ರಮ ಬಿತ್ತರವಾಗ್ತದೆ. ಹನೀಫ್ ಅವರು ನಮಸ್ಕಾರ. ತಾವು ಓದಿದ್ದು ಏನಂತ ಹೇಳ್ಬೋದಾ? ಸ್ವಲ್ಪ ಕಾಲೇಜ್ ಹೋಗಕ್ಕೆ ಸ್ವಲ್ಪ ಇದ್ದಿತ್ತು ಹಂಗೆ, ಮತ್ತೆ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಹುಚ್ಚು ಜಾಸ್ತಿ ಆಗಿತ್ತು ಆ ಟೈಮಲ್ಲಿ. ಅದರಲ್ಲಿ ತಂದೆಗೂ ನನಗೂ ಯಾವತ್ತು ಸ್ಪೋರ್ಟ್ಸ್ ಅಲ್ಲಿ ಹೋಗೋದಕ್ಕೆ ಯಾವತ್ತು ಬೈತಾ ಇದ್ರು, ಇದಾಗ್ತಾ ಇದ್ರು, ಮತ್ತೆ ನಿಲ್ಸಿದೆ ನಾನು. ಈಗ ನಿಮ್ಮ ತೋಟನೇ ಕ್ರೀಡಾಂಗಣ, ಹೌದು, ನಿಮ್ಮ ಕೆಲಸಗಳೇ ಸ್ಪೋರ್ಟ್ಸ್ ಅಲ್ವಾ? ಏನ್ ಅನ್ಸುತ್ತೆ ಈಗ ಎಷ್ಟೋ ಜನ ಜಮೀನಿದ್ರು ತೋಟ ಇದ್ರು ಬೇರೆ ಬೇರೆ ಕ್ರೀಡಾ ಆಸಕ್ತಿ ಸಂಗೀತ ಆಸಕ್ತಿ ಏನೇನೋ ಅಭಿರುಚಿಯನ್ನು ಇಟ್ಕೊಂಡು ಅದು ಒಂದು ರೀತಿಯಲ್ಲಿ ಭಿನ್ನವಾಗಿ ಕಾಣಿಸ್ಕೊಳ್ತಾರೆ. ಆದರೆ ನನಗೆ ನನ್ನ ಕೃಷಿಯೇ ಅಲ್ಲ. ಹೌದು, ನನಗೆ ಅದೇ ಸರ್ವಸ್ವ. ಅದು ಸರ್ವಸ್ವ, ನನ್ನ ಪ್ರತಿಯೊಂದು ಗಿಡವೂ ನನ್ನ ಜೊತೆ ಮಾತಾಡುತ್ತೆ, ಅಥವಾ ಅವುಗಳ ಜೊತೆ ನೀವು ಮಾತಾಡ್ತೀನಿ ಅಲ್ವಾ? ಹೌದು, ನೋಡಿ ನೋಡಿ, ಅದೇ ನನ್ನ ಇದು ಎಲ್ಲ. ನನಗೆ ಬೇಜಾರು ಇಲ್ಲ, ನಾನು ಮುಂದೆ ನಾನು ದೊಡ್ಡ ಒಳ್ಳೆ ಕೆಲಸದಲ್ಲೂ ಇದ್ದೆ. ಕೆಲಸದಲ್ಲಿ ಇರುವಾಗಲೂ ಸಹ ನನಗೆ ನನ್ನ ತೋಟ, ನನ್ನ ಗದ್ದೆ, ನನ್ನ ಹಸು, ನನ್ನ ಕೋಳಿ ಇದೇ ಅಂತ ಮನಸ್ಸಿಗೆ ಚುಸ್ತಾ ಇತ್ತು. ಅದನ್ನೂ ಬಿಟ್ಟುಬಿಟ್ಟು ನಾನು ಬಂದೆ. ಬಂದ್ಬಿಟ್ಟು ಮತ್ತೆ ಫಸ್ಟ್ ಆಫ್ ಆಲ್ ಏನಂದರೆ ನನಗೆ ರೇಡಿಯೋ ಭಯಂಕರ ಹುಚ್ಚು. ರೇಡಿಯೋ ಹುಚ್ಚು ಅಂದರೆ ನನ್ನ ಸಣ್ಣ ವಯಸ್ಸಿನಿಂದಲೇ ನನಗೆ ಈಗಲೂ ಯೋಚನೆ ಇದೆ. ನಮ್ಮ ತಾಯಿದು ತಂದೆ ಹಜ್ಜಿಗೆ ದೊಡ್ಡ ಹೋಗಿ ಬರುವಾಗ ಒಂದು ಪ್ಯಾನಸೋನಿಕ್ದು ಒಂದು ರೇಡಿಯೋ ತಂದು ಕೊಟ್ಟಿದ್ರು. ಹೌದು, ಇಷ್ಟು ದಪ್ಪದು, ದಪ್ಪ ಅದು. ಅದನ್ನ ನಾನು ಬೀಳಿಸಿ ಬೀಳಿಸಿ ಬೀಳಿಸಿ ಬೀಳಿಸಿ ಎಷ್ಟೋ ಸಲ ಬೀಳಿಸಿದ್ರಿ. ನಾನು ಮಲಗುವಾಗನೇ ಹಿಂಗೆ ಇಟ್ಕೊಂಡು ಇದು ಹಾಡು ಕೇಳಿಕೊಂಡು ಇಲ್ಲಾಂದ್ರೆ ಏನಾದರೂ ಒಂದು ಕೇಳಿಕೊಂಡು ನಾನು ಮಲಗೋದು. ನಿದ್ರೆ ಬರುವಾಗ ಇದು ಕೆಳಗೆ ಬಿದ್ದೋಗೋದು. ಮತ್ತೆ ತಂದೆ ಬೈದ್ಬಿಟ್ಟು ನನ್ನ ಮತ್ತೆ ತಗೊಂಡೋಗ್ಬಿಟ್ಟು ರಿಪೇರಿ ಮಾಡಿಸೋದು. ಈ ಥರ ಆ ಟೈಮಿಂದಲೇ ನನಗೆ ರೇಡಿಯೋ ಹುಚ್ಚು ಜಾಸ್ತಿ ಇತ್ತು. ಮತ್ತು ಯಾವತ್ತು ನಿಮ್ಮ ಈ ಕಾರ್ಯಕ್ರಮಗಳು ಎಫ್ ಎಮ್ ಅಲ್ಲಿ ಬರೋಕ್ಕೆ ಶುರುವಾಯಿತು, ಒಬ್ಬೊಬ್ಬರು ರೈತರದು ಒಬ್ಬೊಬ್ಬರದು ಒಂದೊಂದು ಥರದ ಐಡಿಯಾವನ್ನು ಕೇಳುವಾಗ ನಾನು ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದೆ, ನಾವು ಇಷ್ಟು ಭೂಮಿಯನ್ನು ಇಟ್ಬಿಟ್ಟು ನಾವು ಯಾಕೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಲ್ವಾ? ಒಂದು ರೀತಿ ಉತ್ತೇಜನ ಕೊಟ್ಟೆ ಕೊಡುತ್ತೆ. ಹೌದು, ಒಂದು ಬೂಸ್ಟ್ ನಮಗೆ ಎಫ್ ಎಮ್ ರೇಡಿಯೋ. ನಾನು ಹೇಳಿದ್ರೆ ನಾನು ಆ ಕೇಳೋಕ್ಕೆ ಶುರುವಾಗಿದ್ದಲ್ಲಿಂದ ನಾನು ಯಾವತ್ತೂ ನಾನು ಅದು ನನಗೆ ಸುಖ ಇಲ್ಲದಾದರೂ ಸಹ ನನಗೆ ಸುಖ ಇಲ್ಲದಾಗುದೇನೆಂದರೆ ನಾನು ತೋಟಕ್ಕೆ ಹೋಗಿಲ್ಲ ಅಂದರೆ ನನಗೆ ಸುಖ ಇಲ್ಲದಾಗುದು. ಆ ಥರ ಒಂದು ಇದು ನನಗೆ. ಹಾಗೆ ಆ ಥರ ಈ ರೇಡಿಯೋ ಕೇಳೋದಾದ್ರೆ ನನಗೆ ಮನೆಯಲ್ಲಿ ಏನಾದರೂ ರೇಡಿಯೋ ಪ್ರಾಬ್ಲಮ್ ಆದರೆ ಗಾಡಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಾಡಿ ಆನ್ ಮಾಡಿಬಿಟ್ಟು ಸಾಯಂಕಾಲ ಗಾಡಿಯಲ್ಲಿ ಕೇಳ್ತೀನಿ, ಮಕ್ಕಳದ್ದು ಗಲಾಟೆ ಇದ್ದರೆ. ಆ ಥರ ಒಂದು ಹುಚ್ಚು ನನಗೆ. ಇದರಿಂದ ಏನಾಗಿದೆ ಅಂದರೆ ನನ್ನ ಕೃಷಿಗೆ ನನಗೆ ತುಂಬ ಅನುಕೂಲ ಆಗಿದೆ, ತುಂಬ ಅನುಕೂಲ ಆಗಿದೆ. ಯಾವ ನಾನು ಕೃಷಿ ನಿಮಗೆ ಗೊತ್ತಿರುವಂಗೆ ಆರ್ಗಾನಿಕ್ ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ಇದು ನಾರ್ಮಲ್ ಆಗಿರುವಂತಹ ಗೊಬ್ಬರದ ಮೇಲೆ ಡಿಪೆಂಡ್ ಆಗೋದು ಸ್ವಲ್ಪ ಕಡಿಮೆ, ರಾಸಾಯನಿಕಗಳನ್ನು ಕಡಿಮೆ ಮಾಡ್ತಾ ಇದ್ದೀನಿ. ಇದೆಲ್ಲ ನಿಮ್ಮ ಒಂದು ಮಾತಿನಿಂದ ನಿಮ್ಮ ಇದರಿಂದ ನಾನು ಕೇಳ್ಕೊಂಡು ಮೊದಲು ತಿಳ್ಕೊಳ್ತಿದ್ದೆ. ಅದನ್ನು ಕಂಪ್ನಿ ಗೊಬ್ಬರ ಹಾಕ್ಬಿಟ್ರೆ ಇಷ್ಟು ತೆಗಿಬೋದು ಅಷ್ಟು ತೆಗಿಬೋದು ಅಂತ, ಮತ್ತೆ ನಾನು ಅದನ್ನೆಲ್ಲ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬಂದೆ. ಈಗ ಸಂಜೀವಿನಿ ಅಂತ ಹೇಳ್ಬಿಟ್ಟು ಒಂದು ಆರ್ಗಾನಿಕ್ ಮೆನೂರ್ಸ್ ಅನ್ನು ಕೊಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನನಗೆ. ಅದರ ಜೊತೆ ನನ್ನ ಸಗಣಿನೇ ಇದೆ, ಬೇಕಾದಷ್ಟು ಆಡುಗಳಿದೆ ನನಗೆ, ಸುಮಾರು ಆಡುಗಳ ಸಗಣಿನ ನಾನು ಅಡಿಕೆಗಾಗಿ ಯೂಸ್ ಮಾಡ್ತೀನಿ. ಹಸುವಿನ ಸಗಣಿನ ಡಿಕಾಂಪೋಸ್ಟಿಂಗ್ ಮಾಡಿಬಿಟ್ಟು ಮೆಣಸಿಗೂ ಕಾಫಿಗೂ ಕೊಡ್ತೀನಿ. ಗಂಜಲವನ್ನು ಯೂಸ್ ಮಾಡ್ತೀನಿ. ಮಾನ್ಸೂನ್ ಸ್ಟಾರ್ಟ್ ಆದಾಗ ಗಂಜಲ ಮೆಣಸಿನ ಬಳ್ಳಿಗೆ ನೀವು ಕಂಡಿದ್ದೀರ ನನ್ನ ಮೆಣಸಿನ ತೋಟ ಹೆಂಗೆ ಅಂತ, ಯಾವುದೇ ಒಂದು ಸ್ಪ್ರೇ ನಾನು ಕೊಡಲ್ಲ ಮೆಣಸಿಗೆ, ಗಂಜಲವನ್ನು ಮಾತ್ರ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ ಎಲ್ಲದಕ್ಕೂ. ನನಗೆ ನಾನು ಹೇಳೋದಾದ್ರೆ ನಾನು ಈ ಹಂತಕ್ಕೆ ಕೃಷಿಯಲ್ಲಿ ಬರೋಕ್ಕೆ ಕಾರಣನೇ ಈ ಮಡಿಕೇರಿ ರೇಡಿಯೋ ಎಫ್ ಎಮ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದರಿಂದ ನನಗೆ ನಿಮ್ಗೆ ಗೊತ್ತಿರೋ ಹಂಗೆ ವಿಜಯ ಕರ್ನಾಟಕ ಕರ್ನಾಟಕ ಸ್ಟೇಟ್ ಅವಾರ್ಡ್ ನನಗೆ ಬಂತು, ಹತ್ತೂರು ಫಾರ್ಮ್ದೊಂದು ಅವಾರ್ಡ್ ಬಂತು. ಹಿಂಗೆ ಇದೆಲ್ಲ ಕಾರಣ, ಇದರದ್ದು ಮೈನ್ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ಎಫ್ ಎಂ ರೇಡಿಯೋದಿಂದ. ನನಗೆ ಮಾಹಿತಿ ನಾವು ಕೊಟ್ಟಿದ್ವಿ, ಆದ್ರೆ ನೀವು ಸ್ವೀಕರಿಸಿ ಶ್ರಮ ಪಡೆದ ಹೋಗಿದ್ರೆ ಯಾವ ಪ್ರಶಸ್ತಿನೂ ಬರ್ತಿರ್ಲಿಲ್ಲ, ನಾವು ಇಲ್ಲಿ ಕರಿತಿರ್ಲಿಲ್ಲ. ನಿಜ ನಿಜ, ಪರಿಶ್ರಮನು ಬಹಳ ಮುಖ್ಯ. ಎಷ್ಟೋ ಜನ ಜ್ಞಾನ ಪಡ್ಕೊಳ್ತಾರೆ ಆದ್ರೆ ಅನುಷ್ಠಾನ ಮಾಡೋದಿಲ್ಲ, ಹಂಗಾಗಿ ಅಷ್ಟೇ ಕಷ್ಟ ಆಗ್ಬಿಡುತ್ತೆ. ನಿಜ ನಿಜ, ರೇಡಿಯೋ ನಿಮ್ಮ ಜೀವನದ ಒಂದು ಭಾಗವಾಗಿ ಹೇಳಕ್ಕೆ. ಹೌದು, ಮತ್ತೆ ನೀವು ನಿಮ್ಮ ಶ್ರೀಮತಿ ಒಂಥರ ಸಕ್ರಿಯವಾಗಿ ಕೃಷಿಯಲ್ಲಿ ಭಾಗವಹಿಸಿ. ನನ್ನ ಕುಟುಂಬ ನಾವು ನನ್ನ ತಂದೆ ತಾಯಿ ಬೆಳೆದ ರೀತಿ ಆ ಥರದ್ದು. ನನ್ನ ತಂದೆ ತಾಯಿ ಅಂದರೆ ಕೃಷಿ ಕುಟುಂಬದಲ್ಲಿ ಬೆಳೆದವರು. ತಂದೆಗೆ ಅವ್ರದೇ ಆದ ಒಂದು ಬಿಸ್ನೆಸ್ ಇತ್ತು, ನಮ್ಮ ಕೂರ್ಗಿಸದು ಮಂಡೆ ತುಣಿ ಅಂತ ಹೇಳ್ತೀವಲ್ಲ, ಅದು ನಾವು ಓನಾಗಿ ಬೆಂಗಳೂರಲ್ಲಿ ಫ್ಯಾಕ್ಟ್ರಿಯಲ್ಲಿ ಮಾಡಿ ಇಲ್ಲಿ ಸಪ್ಲೈ ಮಾಡ್ತಾ ಇದ್ವಿ. ಆ ಟೈಮಲ್ಲೂ ಸಹ ನನ್ನ ತಂದೆ ಈ ಕೃಷಿಗೆ ತುಂಬ ಮಹತ್ವವನ್ನು ಕೊಡ್ತಾ ಇದ್ರು. ನನಗೆ ಈಗಲೂ ಹೇಳೋದು ಕೇಳ್ತಾ ಇದೆ, ಏನಂದರೆ ಗದ್ದೆಗೆ ಯಾವುದೇ ಥರದ ಗೊಬ್ಬರ ಹಾಕಬಾರ್ದು, ನಾವು ಅದನ್ನು ಮಾರ್ತೀವಿ, ಅದು ಒಳ್ಳೆ ಎಷ್ಟೋ ಜನರಿಗೆ ತಿನ್ನಕ್ಕೆ ಹೋಗುತ್ತೆ, ಆಗ ಅದರಲ್ಲಿ ಯೂರಿಯಾ ಹಾಕ್ಬಿಟ್ಟು ಇದಾಕ್ ನಾವು ವಿಷವನ್ನು ಹಾಕಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ತಂದೆ ಹೇಳೋ ಮಾತು ನನಗೆ ಈಗಲೂ ಕಿವಿಗೆ ಚುತ್ತೆ ನೋಡಿ. ಅದರಿಂದ ನಾನು ಗದ್ದೆಗಳಿಗೆಲ್ಲ ಬರೀ ಸಗಣಿನೇ ಕೊಡ್ತೀನಿ. ಹಸು ಸಾಕೊಂಡಿದ್ರಿ? ಹೌದು ಹೌದು. ಮೇಕೆ ಸಾಕೊಂಡಿದ್ರಿ? ಕೋಳಿಗಳಿದಾವೆ? ಹೌದು. ಮತ್ತೆ ತೋಟದಲ್ಲಿ ಭಿನ್ನ ಭಿನ್ನವಾದ ಬಾಳೆ ವೃಕ್ಷಗಳನ್ನು ಹಾಕೊಂಡಿದ್ರಿ ಅಲ್ವಾ? ನನಗೆ 14 ಟೈಪ್ ಬಾಳೆ ಗಿಡ ಹಾಕಿದ್ದೀನಿ, ಅಡಿಕೆ ಇದೆ, ಹಣ್ಣು ಹಂಪಲುಗಳು. ನಮ್ದು ಮಾದರಿ ನಾನು ಟೌನಿಂದ ತರುವುದು ಕಡಿಮೆ. ಈಗ ನಮ್ಮ ಉಪವಾಸದ ಟೈಮಲ್ಲೆಲ್ಲ ನಮ್ಮದೇ ತೋಟದಲ್ಲಿ ಬೆಳೆದಿರೋಂಥ ಮಾವು ಆಗಲಿ, ಸೀಬೆ ಆಗಲಿ, ಸಪೋಟ ಆಗಲಿ, ಬಟ್ರ್ಫ್ರೂಟ್ ಆಗಲಿ, ಮತ್ತು ಬಾಳೆ, ಎಷ್ಟೋ ವೆರೈಟಿ ಬಾಳೆ ಇದೆ. ಅದೆಲ್ಲ ನಾನೇ ಯೂಸ್ ಮಾಡ್ತೀನಿ, ಪಕ್ಕದವ್ರಿಗೆ ಕೊಡ್ತೀನಿ, ಬಾಕಿ ಇರೋದು ಮಾರ್ತೀನಿ ಸರ್. ನಿಜ, ನಾವು ನಿಮ್ಮ ತೋಟಕ್ಕೆ 2-3 ಸಾರಿ ಬಂದು ಹೋಗಿದ್ದೀವಿ. ಮತ್ತೆ ಏನು ಒಂದೊಂದು ಅಡಿ ಜಾಗವನ್ನು ಒಂದು ರೀತಿಯಲ್ಲಿ ಬಹಳ ಪ್ರೀತಿಯಿಂದ ಗಮನಿಸಿದ್ವಿ. ನಿಮ್ಮ ಕೆಲಸದ ಬರವಣಿಗೆಯು ಸಹ ಸಿದ್ಧವಾಗಿದೆ, ಪುಸ್ತಕ ರೂಪದಲ್ಲಿ ಅದು ಹೊರಗೆ ಬರುತ್ತೆ. ಒಂದು ರೈತ ಧ್ವನಿ ಅನ್ನೋ ಒಂದು ಪುಸ್ತಕದಲ್ಲಿ ನಿಮ್ಮ ಅನುಭವದ ಒಂದು ಲೇಖನ ನಮ್ಮ ನಾಡಿಗೆ ಪರಿಚಯವಾಗುತ್ತೆ. ಇವತ್ತು ಆಕಾಶವಾಣಿ ಮಡಿಕೇರಿಯಲ್ಲಿ ರೇಡಿಯೋ ಕಿಸಾನ್ ದಿನದ ನಿಮಿತ್ತ ತಾವು ಆಗಮಿಸಿ ಕುಟುಂಬ ಸಮೇತ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಿರಿ. ನಮಗೆ ಖುಷಿಯಾಗಿದೆ, ನಿಮಗೂ ಸಹಜವಾಗಿ ಸಂತೋಷ ಆಗಿರಲೇಬೇಕು. ಹೌದು ಸರ್, ನನಗೆ ಅದೇ ನಾನು ಹೇಳ್ದಂಗೆ ನಮ್ಮ 4 ಜನರಿಗೆ ನೀವು ಸನ್ಮಾನ ಮಾಡಿದ್ದು, ಇಡೀ ಕೊಡಗಿನ ರೈತರಿಗೆ ಸನ್ಮಾನ ಮಾಡಿದಂಗೆ ಆಗಿದೆ ಸರ್. ತುಂಬ ತುಂಬ ಧನ್ಯವಾದಗಳು ಆಕಾಶವಾಣಿಗೆ ಸರ್. ಅಭಿಮಾನದ ಸಂಗತಿ, ನಿಮ್ಮ ಕೃಷಿಯಲ್ಲಿ ಹೀಗೆ ಬೆಳವಣಿಗೆ ಆಗ್ತಾ ಇರಿ. ಆಕಾಶವಾಣಿಯ ನಂಟನ್ನು ಮತ್ತಷ್ಟು ಇತರರಿಗೂ ಹರಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಿ. ಕೆಲವೊಬ್ಬರು ಅದೇ ಹೇಳ್ತಾ ಇರ್ತಾರೆ, ಓ ಇದನ್ನು ಓದು, ಇದನ್ನು ಕೇಳು, ಹೀಗೆ ಮಾಡು, ಹಾಗೆ ಮಾಡು ಅಂತ. ಈ ವಿಚಾರದ ಬಗ್ಗೆನೂ ಗಮನ ಹರಿಸಿರ್ತೀರ ಅಲ್ವಾ? ನಾನು ತುಂಬ ಓದುವವನು, ಓದ್ತೀನಿ ತುಂಬ. ಏನೇ ಸಿಕ್ಕಿದ್ರು ಒಂದು ಇವನ್ ಒಂದು ತೋಟದಲ್ಲಿ ಎಲ್ಲಾದ್ರೂ ಒಂದು ಪೇಪರ್ ಬಿದ್ದರೆ ಅದನ್ನ ತೆಗೆದುಬಿಟ್ಟು ಹಿಂಗೆ ಬಿಸಾಡೋನಲ್ಲ ನಾನು, ಅದು ತೆಗೆದುಬಿಟ್ಟು ಏನಂತೊಂದ್ಸಲಿ ಓದ್ತೀನಿ. ಹಳೆದ್ರಲ್ಲಿ ಏನೋ ಹೊಸದಿರುತ್ತೆ ಇರುತ್ತೆ ಅಂತ ಆ ಥರ. ಆದ್ರೆ ನನಗೆ ಎಲ್ಲದಕ್ಕಿಂತೂ ನನ್ನ ಮನಸ್ಸಿಗೆ ಹೆಚ್ಚಾಗಿ ಉಳಿದಿರೋದು ನಿಮ್ಮ ರೇಡಿಯೋದಿಂದ ಬರೋ ಆ ಪ್ರೋಗ್ರಾಮ್ಸ್. ಯಾಕೆಂದ್ರೆ ನಾನು ಬೆಳಿಗ್ಗೆ ಒಂದು ಜಾಗದಲ್ಲಿ ಇಟ್ಬಿಡ್ತೀನಿ, ಇದು ಕೇಳಿಸ್ತಾ ಇರುತ್ತೆ ನನಗೆ. ಹಾಲು ಕರೆಯೋಕೆ ಹೋಗ್ಬೇಕು, ಇಲ್ಲಿ ಇದಕ್ಕೆ ಹೋಗ್ಬೇಕಾಗ ಜೋಬಲ್ಲಿ ರೇಡಿಯೋ ಹಾಕ್ಬಿಟ್ಟು ಹೋಗ್ತೀನಿ ಅಲ್ವಾ, ಅದು ಕೇಳಿಸ್ತಾ ಇರುತ್ತೆ. ಅದೊಂದು ನನಗೆ ಟಿ ವಿ ನೋಡೋಕೆ ಟೈಮ್ ಇಲ್ಲ, ಅಂದರೆ ಟಿ ವಿ ಮುಂದೆ ಕೂತಿರಬೇಕು. ಇದಾದರೆ ನಮ್ಮ ಹಿಂದೆ ನಮ್ಮ ಜೊತೆ ಇರುತ್ತೆ, ನಿಜ. ಆಗ ನನ್ನ ಕೆಲಸನೂ ನಡೆಯುತ್ತೆ, ಇದು ಕೇಳ್ತಾ ಇರುತ್ತೆ. ಹೌದು ಹೌದು. ಧನ್ಯವಾದ ಹನೀಫ್ ಅವರೇ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಕೇಳುಗರೆ, ಇದುವರೆಗೆ ಮೈತಾಡಿ ಗ್ರಾಮದ ಹೆಚ್ ಕೆ ಹನೀಫ್ ಅವರು ತಮ್ಮ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಆಕಾಶವಾಣಿ ಮಡಿಕೇರಿಯ ರೇಡಿಯೋ ಕಿಸಾನ್ ದಿನದ ನಿಮಿತ್ತ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಸನ್ಮಾನ ಮಾಡಲಾಗಿದೆ. ಮುಂದೆ ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ಚೇರಂಗಲ ಗ್ರಾಮದ ಮೂಲೆಮಜಲು ಗಣೇಶ್ ಅವರು. ಗಣೇಶಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮದು ಸ್ವಲ್ಪ ಹಿಡುವಳಿ ಅಲ್ವಾ? ಹೌದು ಸರ್. ಹಾಂ, ಒಟ್ಟು ಎಷ್ಟು ಜಮೀನು ನಿಮ್ಮದು? ನಮಗೆ ಅಂದಾಜು ಒಂದು 3-3.5 ಎಕರೆ. ಹಾಂ ಹಾಂ, ಅಷ್ಟು ಹಿಡುವಳಿ ಇದೆ ಸರ್. ಹಾಂ, ಅಪ್ಪನಿಂದ ಬಂದಿದ್ದೆ ಅಥವಾ? ನಮ್ಮ ಅಪ್ಪನಿಂದ ಬಂದ. ಹಾಂ ಹಾಂ, ಮೊದಲು ಕಾಲದ ಜಾಗ. ಹೇಳ್ತಾರೆ ಕೆಲವೊಬ್ರು ದೊಡ್ಡವ್ರು ಭಾಳ ಸುಖವಾಗಿದ್ದಾರೆ, ಸಣ್ಣವ್ರಿಗೆ ಭಾಳ ಕಷ್ಟ ಅಂತ. ಏನನ್ಸುತ್ತೆ ನಿಮ್ಮ ಬದುಕು? ಬದುಕು ಚಿಕ್ಕ ಜಮೀನೇ ಆದರೂ ಕೃಷಿ ಕಷ್ಟಪಟ್ಟು ಕೃಷಿ ಮಾಡಿದ್ರೆ ಅದರಲ್ಲಿ ಏಳಿಗೆ ಕಾಣಬಹುದು ಸರ್ ಅಲ್ವಾ? ಹೌದು ಸರ್. ಕೆಲಸ ಮಾಡೋದ್ರ ಮೇಲೆ ಹೋಗ್ತತೆ, ಹಣ ಉಳಿತಾಯ ಮಾಡೋದ್ರ ಮೇಲೆ ಹೋಗ್ತತೆ ಅಲ್ವಾ? ಹೌದು ಸರ್, ಹೌದು, ಕೆಲಸ ಮಾಡೋದ್ರ ಮೇಲೆ ಹೋಗೋದು. ಹೌದು. ಮತ್ತೆ ಈಗಲೂ ಎಷ್ಟೋ ಜನ ಮಾತಾಡ್ತಾರೆ ಹಸು ಸಾಕೋಕ್ಕಾಗಲ್ಲ, ಎಮ್ಮೆ ಸಾಕೋಕ್ಕಾಗಲ್ಲ, ದನ ಸಾಕೋಕ್ಕೆ ಅಥವಾ ಕಟ್ಟಲಿಕ್ಕೆ ಜಾಗ ಇಲ್ಲ, ಮೇಯ್ಸ್ಲಿಕ್ಕೆ ಜಾಗ ಇಲ್ಲ, ಹಾಗೀಗೆ ಅಂತ ಅಂದ್ಕೊಂಡು. ನೀವು ಎಷ್ಟು ವರ್ಷಗಳಿಂದ ಹಸುಗಳನ್ನು ಇಟ್ಕೊತ ಬಂದಿದ್ದೀರಿ? ನಾನು ಚಿಕ್ಕವನದಲ್ಲಿ ನಮ್ಮ ತಂದಿನ ಕಾಲದಲ್ಲಿ ನಮಗೆ ಗದ್ದೆ ಉಳುಮೆ ಮಾಡಲು ಎತ್ತುಗಳು ಇತ್ತು ಸರ್, ಹಸುಗಳು ಇತ್ತು. ಇವಾಗಲೂ ಕೂಡ ನನ್ನ ಹತ್ರ ಗದ್ದೆ ಉಳುಮೆ ಮಾಡಲು ಎತ್ತುಗಳು ಇವೆ, ಹಸುಗಳು ನೋಡಿ, ಒಂದು 6 ದನಗಳು, ನಾತಿ ದನಗಳು ನನ್ನ ಮನೆಯಲ್ಲಿ ನೋಡಿ. ಆ ಪ್ರೀತಿ ಗೌರವ. ಹೌದು ಸರ್. ಹಸುಗಳು ಜಾನುವಾರುಗಳು ನಮ್ಮ ಜೊತೆಗಿದ್ರೆ ಅದಕ್ಕೊಂದು ಬಲ ಮತ್ತು ಪ್ರಯೋಜನ. ಹೌದು ಸರ್ ಅಲ್ವಾ? ಹೌದು ಸರ್. ಬರೀ ಏನೋ ಒಂದು ಹಾಲು ಸಿಗುತ್ತಂತಲ್ಲ, ಅದರಿಂದ ಸಗಣಿ ಸಿಗ್ತದೆ, ಪ್ರೀತಿ ಸಿಗ್ತದೆ, ಗಂಜಲ ಸಿಗುತ್ತೆ, ಆಮೇಲೆ ಪ್ರೀತಿ ಗೌರವ ಸಿಗುತ್ತೆ, ಏನೆಲ್ಲ ಸಿಗುತ್ತೆ. ಹೌದು. ಹೇಳಿ ನಿಮ್ಮ ಪರಿಚಯ ರೇಡಿಯೋ ಜೊತೆಗೆ ಯಾವಾಗಲಿಂದ ಬೆಳ್ಕೊಂಡು ಬಂದಿದೆ? ರೇಡಿಯೋ ಮೊದಲು ನಾನು ಒಂದು 85 ಇಸವಿಯಿಂದ ಇಲ್ಲಿ ತನಕ ರೇಡಿಯೋವನ್ನು ಕೇಳ್ತಾ ಇದ್ದೇನೆ ಸರ್. ಹಾಂ ಹಾಂ. ಪ್ರತಿನಿತ್ಯ ಬೆಳಗ್ಗೆ ರೇಡಿಯೋ ಮಡಿಕೇರಿ ಆಕಾಶವಾಣಿ ಓಪನ್ ಆಗುವಾಗ ಆದರೆ 8 ಗಂಟೆವರೆಗೆ ಅದು ನಡೀತಾ ಇರ್ತದೆ. ನಾವು ಮನೇಲಿ ಇಲ್ಲದೆ ಬೇರೆ ಕೆಲಸಗಳಿಗೆ 6-6:30 ಎದ್ದು ಹೋಗ್ಬಿಡ್ತೀವಿ ಸರ್. ರೇಡಿಯೋ ನಮ್ಮ ಶ್ರೀಮತಿಯವರು ಮಕ್ಕಳು ಅದು ಅದರ ಪಾಡಿಗೆ ಹೌದು ನಡೀತಾ ಇರ್ತದೆ ಸರ್. ಸಂಜೆ ಮನೆಗೆ ಬಂದಾಗ ಒಂದು 6:30 ಪ್ರಾರಂಭವಾಗಿ 8 ಗಂಟೆ ತನಕ ಪ್ರತಿನಿತ್ಯ ಕೇಳೋದುಂಟು. ಅದರಲ್ಲಿ ವಿಶೇಷವಾಗಿ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಯಾವುದೇ ಕಾರಣಕ್ಕೂ ತಪ್ಪದೆ ಕೇಳ್ತಾ ಇರ್ತೀವಿ ಸರ್. ಯಾಕೆ ತಪ್ಪದೆ ಕೇಳ್ತೀರಿ? ಕೃಷಿಯಲ್ಲಿ ಪ್ರತಿಯೊಂದು ಮಾಹಿತಿಗಳು ನಮ್ಮ ಜಿಲ್ಲೆಯೊಳಗೆಲ್ಲ ಹೊರ ಜಿಲ್ಲೆಗಳಿಂದ ಕೂಡ ಮಾಹಿತಿಗಳು, ಕೆಲವು ಕಾರ್ಯಕ್ರಮಗಳಂದರೆ ಮಂಗಳವಾರ ದಿವಸ ಪ್ರಸಾರ ಆಗುವ ಫೋನಿನ ಕಾರ್ಯಕ್ರಮ ಇದೆ ಸರ್, ರಸಪ್ರಶ್ನೆ, ಅದು ಪ್ರತಿಯೊಂದು ಹೊರ ಜಿಲ್ಲೆಗಿನವರದ್ದು ಕೂಡ ಕೆಲವು ಕೃಷಿ ಅನುಭವಗಳು ಅದರಲ್ಲಿ ಮೂಡಿ ಬರ್ತವೆ ಸರ್. ಅದು ವಿಶೇಷವಾಗಿ ನಮ್ಮ ಮಡಿಕೇರಿ FM ಕೇಂದ್ರದಿಂದ ತುಂಬ ಉಪಯುಕ್ತವಾಗಿದೆ ಸರ್. ನಾಲ್ಕಾರು ವರ್ಷಗಳಿಂದ ನಿಮ್ಮ ಒಂದು ರೀತಿ ಒಡನಾಟ ಇಟ್ಕೊಂಡು ನೋಡ್ತಾ ಇದ್ದೀವಿ ಗಣೇಶನ. ಭಾಳ ಪ್ರೀತಿಯಿಂದ ಬರ್ತಿರ್ತೀರಿ, ಆಮೇಲೆ ಬರುವಾಗ ಸುಮ್ಮನೆ ಬರೋದಿಲ್ಲ, ಏನೋ ಬೆಳೆದದ್ದು ಬಾಳೆಕಾಯಿ ತೊಗೊಂಬರ್ತೀರಿ, ಇನ್ನೊಂದೇನೋ ತೊಗೊಂಬರ್ತೀರಿ, ಬ್ಯಾಡ್ರಪ್ಪ ಹಂಗೆ ಬನ್ನಿರಿ ಯಾಕೆ ಒತ್ಕೊಂಬರ್ತೀರಿ ಅಂತಂದ್ರು, ಇಲ್ಲ ಅದೇನು ಒತ್ಕೊಂಬರೋದೇನಿಲ್ಲ, ಕೈಯಲ್ಲಿ ಇಟ್ಕೊಂಬರೋದು ಅಂತೇಳಿ ಅಂದರೆ ಅಷ್ಟು ಪ್ರೀತಿ ಮಮತೆ ರೇಡಿಯೋದ ಬಗ್ಗೆ. ಅಂದರೆ ಕೃಷಿಯನ್ನು ಅಷ್ಟಿಷ್ಟಪಟ್ಟು ನೀವು ಸ್ವೀಕರಿಸಿರೋದ್ರಿಂದ ನಿಮ್ಮ ಮುಖದಲ್ಲಿ ಎಂದೂ ನೋವು ಕಾಣಲಿಲ್ಲ, ನಾವು ಆಮೇಲೆ ಎಂದೂ ಬೇಸರದಿಂದ ಮಾತಾಡಿದ್ದನ್ನು ಕಾಣಲಿಲ್ಲ. ಇಲ್ಲ ಸರ್, ಅದು ಯಾಕೆಂದರೆ ನಾವು ಬೆಳೆಸಿದಂಥ ಕೃಷಿಯಲ್ಲಿ ನಾವೊಂದು 16 ಜನರಿಗೆ ಸ್ವಲ್ಪ ಅದನ್ನು ದಾನದ ರೂಪದಲ್ಲಿ ಕೊಡಬೇಕು ಸರ್. ಎಲ್ಲ ಹಣದ ರೂಪದಲ್ಲೇ ನಾವು ಉಪಯೋಗಿಸಿದರೆ ಅದು ಪ್ರಯೋಜನ ಇಲ್ಲ ಸರ್. ನೀವು ಕೊಟ್ಟಿದ್ದನ್ನು ಮತ್ತೆ ಇಲ್ಲಿ ಹಂಚಿಬಿಡ್ತೀವಿ ನಾವು. ಹೌದು ಸರ್, ಈ ಒಬ್ಬರಿಗೆ ಎಷ್ಟು ತಿನ್ನಕ್ಕಾಗುತ್ತಲ್ವಾ? ಹೌದು ಸರ್. ಹಂಗೆ ಏನಾದರೂ ನಾವು ಕಷ್ಟಪಟ್ಟು ದುಡಿದರಲ್ಲಿ ಎಲ್ಲವನ್ನು ಹಣಕ್ಕಾಗಿಯೇ ನಾವು ಆಸೆ ಪಡಬಾರ್ದು ಸರ್. ಹೌದು ಹೌದು, ನಾವು ಒಂದು ಸಾರ್ವಜನಿಕರು ಹಿತೈಷಿಗಳು, ನಮ್ಮ ಅಕ್ಕಪಕ್ಕದವರಿಗೆಲ್ಲ ಒಂದು ಸ್ವಲ್ಪ ನಾವು ಉದಾರವಾಗಿ ದಾನ ಕೊಡಬೇಕು ಸರ್. ನಿಜ, ಆಮೇಲೆ ಕೆಟ್ಟು ಸಹಿಸ್ಕೊಳ್ಳೋದಕ್ಕಿಂತ ಕೊಟ್ಟು ಸಹಿಸ್ಕೊಳ್ಳೋದು ಸಂತೋಷ ಪಡೋದು ಅಲ್ವಾ? ತುಂಬ ಜನ ರೈತರಲ್ಲಿ ಆ ಭಾವನೆ ಇದೆ, ಸುಮ್ಮನೆ ಹಾಗೆ ಕಳಿಸಲ್ಲ ಅಥವಾ ಹಾಗೆ ಬರೋದಿಲ್ಲ. ಅದೊಂಥರ ಒಳ್ಳೆ ಗುಣ. ರೇಡಿಯೋ ಸಂಪರ್ಕ ಇಟ್ಕೊಂಡು ರೇಡಿಯೋ ಜ್ಞಾನವನ್ನು ಪಡೆದುಕೊಂಡು ಸಂತೋಷವಾಗಿದ್ದೀರಿ, ಸಣ್ಣ ಹಿಡುವಳಿಯಲ್ಲೂ ನೆಮ್ಮದಿಯಾದ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಚೆನ್ನಾಗಿ ದುಡಿಮೆ ಮಾಡಿದರೆ ಬಡತನ ಎಲ್ಲಿ ಬರುತ್ತೆ ಅಲ್ವಾ? ಬರೋದಿಲ್ಲ ಸರ್, ಉತ್ತಮ ಪ್ರತಿಫಲ ಸಿಕ್ಕೇ ಸಿಗ್ತದೆ ಸರ್. ರೈತನಾಗಿ ದುಡಿದ ಮೇಲೆ ಅಲ್ವಾ, ನಾವು ಎಷ್ಟೇ ಕೋಟಿ ವಿದ್ಯೆ ಕಲ್ತರೂ ಅದು ಮೇಟಿ ವಿದ್ಯೆ ಅಂದರೆ ಕೃಷಿ ವಿದ್ಯೆ ಅಲ್ವಾ, ಅದರ ಮುಂದೆ ಯಾವುದೇ ನಡೆಯೋದಿಲ್ಲ ಸರ್. ದುಡಿಮೆಯೇ ದೊಡ್ಡ ದೇವರು, ದುಡಿಮೆಯೇ ದೊಡ್ಡ ದೇವರು. ದುಡಿಮೆ ಮಾಡದೆ ಹೋದರೆ ಯಾವ ದೇವರನ್ನು ಪೂಜೆ ಮಾಡಿದ್ರು ಪ್ರಯೋಜನ ಇಲ್ಲ. ಇಲ್ಲ ಸರ್ ಅಲ್ವಾ, ಸುಮ್ಮನೆ ಕೂತರೆ ಪ್ರಯೋಜನ ಇಲ್ಲ. ಹೌದು, ಕಾಯಕ ಮಾಡ್ತಾ ಹೋದರೆ ಯಾವಾಗಲೂ ಸಂತೃಪ್ತಿ ಅದ ಬದುಕು. ಹೌದು ಸರ್ ಅಲ್ವಾ? ಹೌದು ಸರ್. ಇವತ್ತು ನಿಮ್ಮ ಶ್ರೀಮತಿಯವರ ಜೊತೆಗೆ ನಮ್ಮ ನಿಲಯಕ್ಕೆ ಆಗಮಿಸಿ ನಿಮ್ಮ ಅನುಭವಗಳನ್ನು ನೇರ ಪ್ರಸಾರದಲ್ಲಿ ಹಂಚಿಕೊಂಡಿದ್ರಿ ಗಣೇಶಣ್ಣ. ಹೌದು ಸರ್. ತಮಗೆ ಮತ್ತಷ್ಟು ಒಳಿತಾಗಲಿ, ಭೂಮಿ ತಾಯಿ ಇನ್ನಷ್ಟು ಅನುಕೂಲಗಳನ್ನು ಮಾಡಿಕೊಡ್ಲಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಈ ದಿನ ನಾವು ಆಕಾಶವಾಣಿಗೆ ಬಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಧ್ವನಿ ಮುದ್ರವನ್ನು ಕೇಳಿರ್ತಕ್ಕಂಥ ಎಲ್ಲ ಸಮಸ್ತ ಆಕಾಶವಾಣಿಯ ಕೇಳುಗರಿಗೂ, ಆಕಾಶವಾಣಿ ನಿಮಗೂ, ಆಕಾಶವಾಣಿ ಎಲ್ಲ ಅಧಿಕಾರ ವರ್ಗದವರಿಗೂ ನಮ್ಮ ಗೌರವದಿಂದ ಆತ್ಮಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕಾವೇರಿ ಮಾತೆ. ನೋಡಿ ಎಂಥ ಮಾತುಗಳು ಗಣೇಶಣ್ಣ. ಸ್ನೇಹಿತರೆ, ನೇರ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಮೂಲೆ ಮಜಲು. ಗಣೇಶ್ ಅವರು ಈಗ ಮಾತಾಡಿದರು. ಮುಂದಿನ ಮಾತುಗಳು ಗರಗಂದೂರಿನ KS ಮಂಜುನಾಥ್ ಅವರು. ಇತ್ತೀಚೆಗೆ ಅವರು ಪರಿಚಯ ಆದರು. ಅವರ ತೋಟ, ಕೊಟ್ಟಿಗೆ, ಅವರ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಗಮನಿಸಿದರೆ ಹೀಗೂ ರೈತರು ಇದರಲ್ಲ ಅಂತ ಸಂತೋಷ ಆಯಿತು. ಮಂಜುನಾಥ್ ಅವರು ನಮ್ಮ ಜೊತೆಗೆ ಈಗ ಮಾತಾಡ್ತಾರೆ. ಮಂಜುನಾಥ್, ತಮಗೆ ವಯಸ್ಸೆಷ್ಟು? ನನಗೆ ಈಗ 64 ವರ್ಷ. ಹಾಂ ಹಾಂ. ಕೃಷಿಗೆ ಬಂದಿದ್ದ್ರ ಬಗ್ಗೆ ನೆನಪು ಮಾಡ್ಕೊಳ್ಳಿ. ಕೃಷಿಗೆ ನಾನು 1977 ಬಂದದ್ದು. ಹಾಂ ಹಾಂ. 77 ಚೆನ್ನಾಗಿ ಓದಿದರೆ ನೌಕರಿ ಸಿಗ್ತೈತೇನೆ ಅಲ್ವಾ? ಚೆನ್ನಾಗಿ ಓದ್ಬೋದಿತ್ತು, ನಮ್ಮ ತಂದೆ ರೆಡಿ ಇದ್ರು. ಆದರೆ ತಂದೆಗೆ ಸಮಸ್ಯೆ, ಓದ್ಸಕ್ಕೆ ರೆಡಿ ಇದ್ರು. ಹಾಂ ಹಾಂ. ತಂದೆ ಸಮಸ್ಯೆ ನೋಡಿ ನಾನೇ ವಾಪಸ್ ಬಂದ್ಬಿಟ್ಟೆ. ಓಹೋ. ಜೊತೆಗೆ ಭೂಮಿ ತಾಯಿ ಕರೆಸಿರ್ಬೇಕು ನಿಮ್ಮನ್ನ. ಹೌದು, ನಿಜ. ಸುಮ್ ಸುಮ್ಮನೆ ಎಲ್ಲರೂ ಬರೋಕ್ಕಾಗಲ್ಲ. ಭೂಮಿ ಎಲ್ಲರಿಗೂ ಒಲಿಯಲ್ಲ. ಹೌದು, ನಿಜ. ಎಷ್ಟೋ ಜನ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಸರಿಯಾಗಿ ತೋಟ ಮಾಡೋಕ್ಕಾಗಿಲ್ಲ, ಸರಿಯಾಗಿ ಗದ್ದೆ ಮಾಡೋಕ್ಕಾಗಿಲ್ಲ, ಆಮೇಲೆ ಸರಿಯಾಗಿ ಭೂಮಿ ಜೊತೆಗೆ ಒಡನಾಟ ಇಟ್ಕೊಳ್ಳೋಕ್ಕಾಗಿಲ್ಲ. ದುಡ್ಡಿತ್ತು ಅಂತ ಅಂದ್ಕೊಂಡು ಅಥವಾ ಏನು ಓದಿದ್ವಿ ಅಂತ ಅಂದ್ಕೊಂಡು ಕೃಷಿ ಮಾಡ್ತೀವಿ ಅಂತ ಹೇಳೋ ಸುಳ್ಳೆ. ಆಮೇಲೆ ಎಷ್ಟೋ ಜನ ಅಂದ್ಕೋಬೋದು ಕೃಷಿಕರು ಒಂದು ರೀತಿಯಲ್ಲಿ ದಡ್ಡರು ಅಥವಾ ಹೆಚ್ಚು ಓದದೇ ಇರೋರಂತ. ಕೃಷಿಕರಲ್ಲಿರುವ ನೈಪುಣ್ಯತೆ ಎಷ್ಟೋ ಜನಗಳಲ್ಲಿ ಇಲ್ಲ. ಅದನ್ನೇ ಹೇಳಿದ್ದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೆ ಅಂತ. ಮಂಜುನಾಥ್ ಅವರ ಒಂದು ಬದುಕು ಭಾಳ ಇಷ್ಟ ಆಯಿತು. ಮಂಜುನಾಥ್, ಈಗಲೂ ಹಸುಗಳನ್ನು ಇಟ್ಕೊಂಡಿದ್ರಲ್ವಾ? ಹೌದು ಸರ್. ನಿಮ್ಮ ಕೊಟ್ಟಿಗೆ ಭಾಳ ಇಷ್ಟ ಆಯಿತು, ದೊಡ್ಡ ಕೊಟ್ಟಿಗೆ. ಹಿಂದೆ ಭಾರಿ ದನಗಳಿದ್ದು. ಹಾಂ. 2 ಕೋಟಿ ಅಷ್ಟು ದನ ಇದ್ದು. ಈಚೆಗೆ ಒಂದು 2 ವರ್ಷ ಆಯಿತು. ಹಾಂ. ಕಡಿಮೆ ಮಾಡಿಕೊಂಡು ಇದಾವೆ. ಹೌದು. ಎಂಥ ತಳಿ ಇಟ್ಕೊಂಡಿದ್ರಿ ಈಗ? ಈಗ ನಾಡು ತಳಿದು ಒಂದು ಹಸು, ಜರ್ಸಿ ತಳಿದು ಒಂದೆರಡು. ಗೋಬರ್ ಗ್ಯಾಸ್ ಅನ್ನು ಬಹಳ ಚೆನ್ನಾಗಿ ಕಾಪಾಡಿ ಇಟ್ಕೊಂಡಿದ್ರಲ್ವಾ? ಇದೆ ಸರ್. ಹೌದು, ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಭತ್ತನು ಬೆಳ್ಕೊಂತೀರಿ? ಹೌದು. ಈ ಕಡೆ ತೋಟನು ಚೆನ್ನಾಗಿ ಪೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಮತ್ತೆ ಬಗೆ ಬಗೆಯ ಹಣ್ಣುಗಳನ್ನು ನೆಟ್ಟಿದ್ರಿ, ಹಣ್ಣಿನ ಗಿಡ ಮರಗಳನ್ನು ಅಲ್ವಾ? ಅದ್ರ ಬಗ್ಗೆ ಸೂಚವಾಗಿ ಹೇಳಿ. ಹಣ್ಣಿನ ಗಿಡ ಅಂದರೆ ನಾನು ಮಿಡ್ಲ್ ಸ್ಕೂಲಲ್ಲಿ ಓದುವಾಗ ಆಲ್ಮೋಸ್ಟ್ ನನ್ನಷ್ಟು ಹಣ್ಣುಗಳನ್ನ ಯಾರು ನಮ್ಮಷ್ಟು ನಾವು ಆಗ ನಮ್ಮ ಬ್ಯಾಚಲ್ಲಿದ್ದ ಮಕ್ಕಳು ತಿಂದಷ್ಟು ಹಣ್ಣುಗಳನ್ನ ಕಾಡು ಹಣ್ಣುಗಳು. ಈಗೆಲ್ಲ ಅದೇ ಬಾಗಮಂಡಲದ ಕಡೆ ಎಲ್ಲ ಇರ್ಬೋದೇನೋ, ನಮ್ಮ ಕಡೆ ಎಲ್ಲ ಕಂಪ್ಲೀಟು ಕಾಡೆಲ್ಲ ಕಡೆ ತೋಟ ಮಾಡಿ ಮಾಡಿ ಮಾಡಿ ಈಗ ಕೇಳಬೇಕಷ್ಟೇ. ಈಗ ಚಟ್ಟಣಿಲೆಲ್ಲ ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದಾರೆ ಕಾಡು ಹಣ್ಣುಗಳನ್ನ, ಅಂಥವೆಲ್ಲ ತುಂಬ ತಿಂದಿದ್ವಿ. ಅದ್ರ ಮೇಲೆ ನನಗೆ ಹಣ್ಣಿನ ಮೇಲೆ ಸ್ವಲ್ಪ ಆಸಕ್ತಿ ಬಂತು. ಮತ್ತೆ ಅದಕ್ಕಾಗಿ ಒಂದು ಸ್ವಲ್ಪ ಜಾಗ ಮಾಡಬೇಕು ಹಣ್ಣಿನ ಗಿಡಗಳದ್ದೇ ಒಂದು ಫ್ಲಾಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗೆ ನನ್ನ